FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ. ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ HS ಧರ್ಮರಾಜ್ ಅವರಿಂದ ಮಾಹಿತಿಗಳು. ಕಾಫಿ ಅಂತ ಅನ್ನೋದು ಒಂದು ವಿಶೇಷವಾದ ಬೆಳೆ, ಅದಕ್ಕೆ ಈಕ್ವಲ್ ಆಗಿ ನಮ್ಮ ಪಕ್ಕಕ್ಕೆ ಯಾವ ಬೆಳೆನೂ ಬರೋದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ. ಹೇಗೆ ಹೇಳ್ಬೋದು ಅಂದರೆ, ನಮ್ಮ ಮೂರು ಜಿಲ್ಲೆದು ಚಿಕ್ಕಮಗಳೂರು, ಹಾಸನ, ಕೊಡಗು, ನಾವು ಉತ್ತಮವಾಗಿ ಜೀವನ ಕ್ರಮ ಅನುಸರಿಸೋದಕ್ಕೆ ಕಾರಣ ಆಗಿರೋಂಥದ್ದು ಕಾಫಿ. ಅದ್ರ ಜೊತೆಗೆ ಸಹಕಾರಿಯಾಗಿ ನಮಗೆ ಹಲವು ಕ್ರಾಪ್ಗಳಿರ್ಬೋದು, ಬಟ್ ಮುಖ್ಯವಾಗಿ ನಮಗೆ ಬೆನ್ನೆಲುಬಾಗಿರೋಂಥದ್ದು ಕಾಫಿ. ಮತ್ತು ಅದು ಸ್ಥಿರವಾಗಿದೆ, ಬೇರೆ ಯಾವ ಕ್ರಾಪಲ್ಲೂ ಆ ಥರ ಸ್ಥಿರತೆ ಕಂಡಿಲ್ಲ ನಾನು ಇಲ್ಲಿವರೆಗೂ. ಒಂದ್ಸರಿ ವಿಪರೀತ ರೇಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಕೇಳೋದೇ ಇಲ್ಲ, ಇನ್ನೊಂದು ಸ್ವಲ್ಪ ಬೆಳೆ ಕಂಪ್ಲೀಟ್ ನಾಶ ಆಗುತ್ತೆ. ಹಾಗಾಗಿ ಕಾಫಿ ನಮಗೆ ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡೋದು, ಅದು ದೃಢವಾಗಿ ನಂಬಿ ನಾವು ಜೀವನ ಮಾಡೋದಕ್ಕೆ ಅದು ನಮಗೆ ಸಹಕಾರಿಯಾಗಿದೆ. ಮಣ್ಣಿನ ಬಗ್ಗೆ ಏನಂತ ಅಂದರೆ, ನಮ್ಮ ಮಣ್ಣಿಗೆ ಹೆಚ್ಚು ಗೌರವ ಕೊಡಲೇಬೇಕಾಗತ್ತೆ. ಮಣ್ಣನ್ನು ಬಳಸಿ ನಾವು ಕಾಫಿ, ಕಾಳುಮೆಣಸು, ಅಡಿಕೆ, ಏಲಕ್ಕಿ ಎಲ್ಲ ಬೆಳೀತಾ ಇದ್ದೀವಿ. ಅದನ್ನು ಹೆಂಗೆ ಅಂದ್ರಂಗೆ ನಾವು ಉಪಯೋಗಿಸ್ಕೊಳ್ಳೋಕೆ ಆಗೋದಿಲ್ಲ. ಮಣ್ಣಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಉತ್ತಮವಾದ ಬೆಳೆ ತೆಗಿಬೇಕು ಅಂತ ಅಂದಾಗ ನಾವು ಮಣ್ಣಿನ ಗುಣಮಟ್ಟ ಪರೀಕ್ಷೆ ಅಂದರೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು. ಇಲ್ಲಿ ನಮಗೆ ತೊಂದರೆ ಆಗ್ತಿರೋದೇನು ಅಂದರೆ, ಹೆಚ್ಚಿನ ಜನ ಅದಕ್ಕೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣಿನ ರಸಸಾರ ಹೇಗಿರುತ್ತೆ ಅದ್ರ ಮೇಲೆ ನಾವು. ಕೆಲವರು ತುಂಬ ಗೊಬ್ಬರ ಹಾಕ್ತೀವಿ, ನಮಗಾದರೂ ಬೆಳೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ pH ಏನಾರು ಕಡಿಮೆ ಇತ್ತು ಅಂದರೆ, ನಾವು ಎಷ್ಟು ಗೊಬ್ಬರ ಹಾಕಿದ್ರೂ ಅದು ಗೊಬ್ಬರನ ಹೀರ್ಕೊಳ್ಳೋ ಅಂಥ ಶಕ್ತಿ ಇರಲ್ಲ. ಮಣ್ಣಿನ ರಸಸಾರ 6.5-7 ನಾವು ಹಾಕೋಂತ ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಅದಕ್ಕೆ ಆಗತ್ತೆ. ಅದೇ 5.5 ಈ ಥರ ಎಲ್ಲ ಬಂದಾಗ ಕೆಲವು ನ್ಯೂಟ್ರಿಷನ್ ಅದಕ್ಕೆ ಅಪ್ಟೇಕ್ ಆಗಲ್ಲ. ನೆಕ್ಸ್ಟ್ ಏನಂತಂದ್ರೆ, ಮಣ್ಣಿನ ಸ್ಟ್ರೆಂತ್ ನಾವು ನೋಡಬೇಕಾಗಿರೋದು ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ, ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಸಾವಯವ ಇಂಗಾಲನ ನಾವು ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೆ, ಒಂದು ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅದನ್ನು ಹೇರಳವಾಗಿ ನಮ್ಮ ಭೂಮಿಗೆ ಸೇರಿಸಬೇಕಾಗತ್ತೆ. ಒಣ ತರಗು, ಕಡ್ಡಿ, ಕಸ ಏನು ಬೀಳುತ್ತೆ ತೋಟದಿಂದ ಆಚೆ ಹಾಕಬಾರ್ದು, ಅದನ್ನೆಲ್ಲ ನಾವು ಅಲ್ಲೇ ಮಣ್ಣಿಗೆ ಸೇರಿಸ್ತಾ ಹೋಗಬೇಕು. ಇದಿಷ್ಟು ನಾವು ಮಣ್ಣಿನ ಕೇರ್ ತಗೊಂಡ್ರೆ, ಅದರ ನೆಕ್ಸ್ಟ್ ತಳಿ ಆಯ್ಕೆ. ಕಾಫಿ ಅತಿ ಹೆಚ್ಚು ನಾವು ಇಳುವರಿ ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ, ಒಂದು ಗುಣಮಟ್ಟದ ಗಿಡದನ ತಳಿನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇವತ್ತಿನ ವಾತಾವರಣಕ್ಕೆ ಯಾವ ಗಿಡ ನಮಗೆ ಹೊಂದಾಣಿಕೆ ಆಗುತ್ತೆ ಅದನ್ನು ನೋಡಿ ನಾವು ಗಿಡದ ಆಯ್ಕೆ ಮಾಡಿಕೊಂಡು ಮುಂದೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಅಂದರೆ ನೀರು ಬರುತ್ತೆ. ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನೀರಿನ ನಿರ್ವಹಣೆ ಮತ್ತು ಬೆಳಕು. ಗಾಳಿ, ಬೆಳಕು, ನೀರು, ಇದು ಭಾಳ ಮುಖ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರ ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಅದಕ್ಕೂ ನಾವು ತಿಳ್ಕೊಬೇಕಾಗತ್ತೆ ಒಂದು ಒಳ್ಳೆ ಕ್ರಾಪ್ ತಗೋಬೇಕಾದ್ರೆ. ಮತ್ತು ನ್ಯೂಟ್ರಿಷನ್, ನಾವು ಹೆಚ್ಚು ಕೊಟ್ಟರು ತಪ್ಪಾಗತ್ತೆ, ಕಡಿಮೆ ಕೊಟ್ಟರು ತಪ್ಪಾಗತ್ತೆ. ಮತ್ತು ಕೃಷಿಯಲ್ಲಿ ಹಲವಾರು ವಿಧಗಳಿದ್ದಾವೆ, ಆಯ್ಕೆ ನಮಗೆ ಬಿಟ್ಟಿದ್ದು. ಕೆಲವರು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಸಮರ್ಥವಾಗಿ ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ಮಂಡನೆ ಮಾಡ್ತಾರೆ. ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಅದರಲ್ಲಿ ಎಸ್ಎಸ್ ಕಂಡಿದ್ದಾರೆ. ಅದೇ ಈಗ ಎಲ್ಲರಿಗೂ ಗೊಂದಲ ಆಗಿರೋ ಅಂಥದ್ದು, ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾ, ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಾ, ಇದು ಎಲ್ಲರಿಗೂ ಈಗ ಇತ್ತೀಚೆಗೆ ಕಾಡ್ತಾ ಇರೋಂಥ ಗೊಂದಲ. ಸುಮಾರು ವಿಧದ ಕೃಷಿಯನ್ನು ನಾವು ಮಾಡ್ಬೋದು, ಅವರದೇ ಆದ ವಿಧದಲ್ಲಿ ಕೃಷಿ ಮಾಡಿ ಗೆದ್ದವರಿದ್ದಾರೆ. ನಾನು ಈ ಕ್ರಮನೆಲ್ಲ ಅನುಸರಿಸಿ ನಾನು ಆಯ್ಕೆ ಮಾಡಿಕೊಂಡಿರೋಂಥದ್ದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಕೆಮಿಕಲ್ ಫಾರ್ಮಿಂಗ್ ಅಲ್ಲ, ಇಂಟಿಗ್ರೇಟೆಡ್ ಫಾರ್ಮಿಂಗ್. ಎಲ್ಲನೂ ಸೇರಿಸಿ ಸಮಗ್ರವಾಗಿ ನಾವು ಯಾವುದ್ಯಾವುದಕ್ಕೆ ಒತ್ತು ಎಷ್ಟು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ. ಮಣ್ಣಿಗೆ ಅತಿ ಹೆಚ್ಚು ಗೌರವ ಕೊಡಬೇಕಾಗತ್ತೆ. ಮೈಕ್ರೋಬ್ಸು, ಸೂಕ್ಷ್ಮ ಜೀವಿಗಳು ತುಂಬ ಮುಖ್ಯ ನಮ್ಮ ಭೂಮಿನಲ್ಲಿ. ಹಂಗಂತೇಳಿ ಅದೊಂದನ್ನೇ ನಾವು ತಲೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಮತ್ತು ಬ್ಯಾಲೆನ್ಸ್ ಆಗಿ ನಾವು ವರ್ಕ್ ಮಾಡ್ತಾ ಹೋದಾಗ ನಮಗೆ ಯಶಸ್ವಿಯಾಗಿ ನಾವು ಬೆಳೆ ಬೆಳಿಬೋದು. ಮತ್ತು ಒಂದಷ್ಟು ನಾನು ಎಲ್ಲ ಪ್ರಯೋಗನೂ ಮಾಡಿದ್ದೀನಿ, ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್. ನಮ್ಮ ಇಂಡ್ಯಾದಲ್ಲಿ 145 ಕೋಟಿ ಜನ ಇದೆ, ಎಲ್ಲರ ಹತ್ರನೂ ಭೂಮಿ ಇಲ್ಲ. ನನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಂಗೆ ಸಿಕ್ಕ ದೊಡ್ಡ ಸಾಕು, ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ನಂಗೆ ಸಿಕ್ಕ ದೊಡ್ಡ ಸಾಕು ಅಂತ ಅಂದರೆ ಎಲ್ಲರಿಗೂ ಆಹಾರ ಪೂರೈಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರವ್ರದ್ದೇ ವಿಧದಲ್ಲಿ ನಮ್ಮ ಉದ್ದೇಶ ಏನಂತಂದರೆ, ಅದರಲ್ಲೂ ನನ್ನ ಉದ್ದೇಶ ಏನಂತಂದರೆ ಎಲ್ಲರಿಗೂ ಆಹಾರ ಸಿಗಬೇಕು, ಅದರಲ್ಲಿ ವಿಷ ಇರಬಾರ್ದು, ವಿಷ ಮುಕ್ತ ಆಹಾರನ ಉತ್ಪಾದನೆ ಮಾಡಬೇಕು. ನಾವು ಕಾಫಿ ಬೆಳಿತೀವಿ ಅದರಲ್ಲಿ ವಿಷದ ಅಂಶ ಇರಬಾರ್ದು, ಮೆಣಸು ಬೆಳಿತೀವಿ ಅದರಲ್ಲಿ ವಿಷದ ಅಂಶ ಇರಬಾರ್ದು, ಏಲಕ್ಕಿ ಬೆಳಿತೀವಿ ಅದರಲ್ಲಿ ವಿಷ ಕ್ಯಾರಿ ಆಗಬಾರ್ದು, ಈ ಥರದನ್ನ ನಾವು ಇಟ್ಕೊಂಡು ನಾವು ಬೆಳೆ ಬೆಳಿತಿರೋ ಅಂಥದ್ದು. ನನಗೆ ಹೆಮ್ಮೆ ಇದೆ, ನಾನು ಬೆಳಿತಿರೋ ಪದಾರ್ಥದಲ್ಲಿ ನಾನು ಮಾರ್ಕೆಟಿಗೆ ಕೊಡುವಾಗ ಅದರಲ್ಲಿ ವಿಷದ ಅಂಶ ಇಲ್ಲ ಅಂತ. ಯಾಕೆ ಅಂದರೆ ಅದು ಯುರೋಪ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡಿಸಿದಾಗ ಅದರಲ್ಲಿ ವಿಷ ಇಲ್ಲ. ಇದು ಭಾಳ ಮುಖ್ಯವಾಗಿ ನಮ್ಗೆ ಗಮನಿಸಬೇಕಾಗಿರೋದು. ಮತ್ತು ಪ್ರೊಡಕ್ಷನ್ ನಾವು ತೆಗಿಲೇಬೇಕಾಗತ್ತೆ. ಒಂದು ವರ್ಷ ಭಾಳ ದೊಡ್ಡ ಪ್ರೊಡಕ್ಷನ್ ಬಂದು ಮತ್ತು ನೆಕ್ಸ್ಟ್ ಇಯರ್ಗೆ ಅರ್ಧಕ್ಕಿಂತ ಜಾಸ್ತಿ ಕುಸಿದಾಗ ನಾವು ಸ್ಟೇಬಲಾಗಿ ಇರೋದಕ್ಕೆ ಆಗೋದಿಲ್ಲ, ಆಗ ನಾವು ಬ್ಯಾಂಕ್ಗಳ ಮೊರೆ ಹೋಗ್ತೀವಿ, ಅದನ್ನು ತಪ್ಪಿಸ್ಬೇಕು. ಅದಕ್ಕೆ ಕಾರಣಕ್ಕೋಸ್ಕರ ಮತ್ತೆ ನಾವು ಯಾವ ಬೆಳೆ ಬೆಳಿತೀವಿ ಅದರಲ್ಲಿ ನಾವು ಹಿಡಿತ ಇಟ್ಕೊಂಡಿರ್ಬೇಕು, ತಿಳ್ಕೋಬೇಕು, ಅದ್ರ ಬಗ್ಗೆ ನಾವು ಜ್ಞಾನ ಪಡ್ಕೋಬೇಕು. ಕಾಫಿ ಅಂದ್ರೇನು, ಮೆಣಸು ಅಂದ್ರೇನು, ಅದಕ್ಕೆ ಯಾವ ಥರ ಡಿಸೀಸ್ ಬರುತ್ತೆ, ಆ ಡಿಸೀಸ್ ಬಂದರೆ ಏನು ರೆಮಿಡಿ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ಮಾತ್ರ ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಯಿತು, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಬೇರೆ ಎಲ್ಲ ಜ್ಞಾನ ಇದೆ, ನಾನು ಕಂಪ್ಲೀಟ್ ನಾನು ಎಷ್ಟು ಬೇಕಷ್ಟೊಂದು ಗೊಬ್ಬರ ಹಾಕಿ ಮಾಡ್ತೀನಿ ಅಂದರೂ ತಪ್ಪಾಗುತ್ತೆ. ಅಗತ್ಯಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಗೊಬ್ಬರನ ಕೊಡಬೇಕಾಗುತ್ತೆ. ಮೊದಲಿಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನಾವು ಆ ಗೊಬ್ಬರದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಏನಂತೇಳಿ, ಪ್ರೈಮರಿ ನ್ಯೂಟ್ರೆಂಟ್ NPK, ಸೆಕೆಂಡ್ರಿ ನ್ಯೂಟ್ರೆಂಟ್ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಮತ್ತು ಮೈಕ್ರೋನ್ಯೂಟ್ರೆಂಟ್ಸ್, ಬೋರಾನ್, ಐರನ್, ಮಾಲಿಬ್ಡಿನಿಯಂ, ಈ ಥರ ಎಲ್ಲವೂ ನಾವು ಅರ್ಥ ಮಾಡಿಕೊಂಡು ಕೊಡಬೇಕಾಗತ್ತೆ. ಯಾವಾಗ ಯಾವುದನ್ನು ಕೊಡಬೇಕಾಗತ್ತೆ, ನೈಟ್ರೋಜನನ್ನು ಎಷ್ಟು ಕೊಡಬೇಕಾಗತ್ತೆ, ಯಾವ ರೂಪದಲ್ಲಿರೋದನ್ನು ಕೊಡಬೇಕಾಗತ್ತೆ, ಪೊಟ್ಯಾಶ್ ಎಷ್ಟು ಕೊಡಬೇಕಾಗತ್ತೆ, ಫಾಸ್ಫರಸನ್ನು ಎಷ್ಟು ಕೊಡಬೇಕಾಗತ್ತೆ. ಇಲ್ಲಿ ತೊಂದರೆ ಆಗ್ತಿರೋದೇನಂತಂದರೆ ಏನೂ ನೋಡ್ತಾ ಇಲ್ಲ, ಅವೈಜ್ಞಾನಿಕವಾಗಿ ಗೊಬ್ಬರ ಹಾಕ್ತಿರೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಸಿಗಾಕೋತಾ ಇದ್ದೀವಿ ನಾವು. ಉದಾಹರಣೆಗೆ ನೈಟ್ರೋಜನ್ ಜಾಸ್ತಿ ಆದರೆ ಹಲವಾರು ಡಿಸೀಸ್ಗಳು ಕಾಡುತ್ತೆ, ಶಾರ್ಟ್ ಹೋಲ್ ಬೋರರ್ ಇರ್ಬೋದು, ಫಂಗಲ್ ಡಿಸೀಸ್ ಇರ್ಬೋದು, ಕಾಫಿ ನೋಟ್ಸ್ ದೂರ ದೂರ ಹೋಗುತ್ತೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೈಟ್ರೋಜನ್ ಜಾಸ್ತಿ ಆಗ್ದಂಗೆ ಅವಾಯ್ಡ್ ಮಾಡಬೇಕಾಗತ್ತೆ ನಾವು, ಅಂದರೆ ನೈಟ್ರೋಜನ್ ಬೆಳೆಯೋದಕ್ಕೆ ಎಷ್ಟು ಮುಖ್ಯ ಅಷ್ಟು ಮಾತ್ರ ನಾವು ಬಳಕೆ ಮಾಡ್ಕೋಬೇಕಾಗತ್ತೆ. ಅತಿ ಹೆಚ್ಚು ಬಳಸಿದಾಗ ನಾವು ಪ್ರಾಬ್ಲಮಿಗೆ ಸಿಗಾಕೋತೀವಿ. ನನ್ನ ಗಮನದ ಪ್ರಕಾರ ನೈಟ್ರೋಜನ್ ತುಂಬ ಕಡಿಮೆ ಬಳಸೋದಷ್ಟು ಸೇಫ್ ಆಗಿರ್ತೀವಿ ನಾವು, ಎಷ್ಟು ಬೇಕು ಅಗತ್ಯಕ್ಕೆ ತಕ್ಕನಾಗಿ ಬಳಸಬೇಕಾಗತ್ತೆ. ಹಾಗಾಗಿ ನಾವು ಇವಕ್ಕೆಲ್ಲ ಒತ್ತು ಕೊಡಬೇಕಾಗತ್ತೆ. ಫಾಸ್ಫರಸ್ಸು ಅಧಿಕವಾಗಿ ನಮಗೆ ತೊಂದರೆ ಆಗ್ತಾ ಇದೆ, ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಫಾಸ್ಫರಸ್ಸು ಜಾಸ್ತಿ ಬೇಡ, ನಮ್ಮ ಭೂಮಿನಲ್ಲೇ ಇದೆ, ಮತ್ತು ಅಧಿಕವಾಗಿ ನಾವು ತೊಗೊಂಡೋಗಿ ಹಾಕ್ತಾ ಇದ್ದಾಗ ಇನ್ನೂ ತೊಂದರೆಗೆ ಸಿಗಾಕೋತಿದ್ದೀವಿ. ಪೊಟ್ಯಾಶು ಜಾಸ್ತಿ ಬೇಕಾಗತ್ತೆ, ಅದು ಯಾವ ಫಾರ್ಮಲ್ಲಿರೋದನ್ನು ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬೆಳೆ ಪ್ರಕಾರ ನಾವು ಅದನ್ನು ನಿರ್ಧಾರ ಮಾಡಿ ಕೊಡಬೇಕಾಗತ್ತೆ. ಅದರ ನಂತರ ಸೆಕೆಂಡ್ರಿ ನ್ಯೂಟ್ರೆಂಟ್, ನನಗೆ ಆಶ್ಚರ್ಯ ತರಿಸೋಂಥದ್ದು ಸೆಕೆಂಡ್ರಿ ನ್ಯೂಟ್ರೆಂಟ್ ನಾನು ತುಂಬ ಜನರ ಜೊತೆ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟಿಲ್ಲ, NPK ಪ್ರೈಮರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟು 99% ಜನ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೆಕೆಂಡ್ರಿ ನ್ಯೂಟ್ರೆಂಟ್ ನನಗೆ ನಿಜವಾಗ್ಲೂ ಆಶ್ಚರ್ಯ ತರಿಸೋದು ಅಂದರೆ 2-3% ಜನ ಮಾತ್ರ ಮಾಡ್ತಾ ಇರ್ಬೋದು, ಸೆಕೆಂಡ್ರಿ ನ್ಯೂಟ್ರೆಂಟ್ ಫಾಲೋ ಮಾಡ್ತಾ ಇಲ್ಲ. ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ಗೆ ಮಹತ್ವ ಕೊಟ್ಟಿಲ್ಲ, ನಿಜವಾಗ್ಲೂ ಆಶ್ಚರ್ಯ ತರಿಸೋ ಅಂಥದ್ದು. ಅದ್ರ ನೆಕ್ಸ್ಟು ಮೈಕ್ರೋನ್ಯೂಟ್ರೆಂಟ್ 75% ಜನ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನು ಯಾಕೆ ಜಂಪ್ ಮಾಡಿ ಅದನ್ನು ಬಿಟ್ಟು ಮುಂದೆ ಹೋದರು ಅನ್ನೋದು ಇವತ್ತಿಗೂ ನನಗೆ ಅರ್ಥ ಆಗ್ತಾ ಇಲ್ಲ. ಮೈಕ್ರೋನ್ಯೂಟ್ರೆಂಟ್ ಸ್ಪ್ರೇ ಮಾಡ್ತಾ ಇದ್ದಾರೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ಗೆ ಮಹತ್ವ ಕೊಡಿ, ನಿಮ್ಮ ಕ್ರಾಪ್ ಆಟೋಮೆಟಿಕ್ಲಿ 30% ಜಾಸ್ತಿ ಆಗುತ್ತೆ. ಭಾಳ ದೊಡ್ಡ ವಿಷಯ ಏನಲ್ಲ ಅದು, ಅದನ್ನು ಅರ್ಥ ಮಾಡ್ಕೊಂಡು ಯಾವಾಗ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ನನಗೆ SS ಯಾವಾಗ ಸಿಕ್ತು ಅಂತಂದರೆ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ನಾನು ಒತ್ತು ಕೊಟ್ಟಾಗ. ಮತ್ತು ಇಲ್ಲೊಂದಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇರುತ್ತೆ, ತುಂಬ ಜನ ಕ್ಯಾಲ್ಶಿಯಂ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ. ಏನು ಅಂದರೆ ಸುಣ್ಣ, ಸುಣ್ಣ ಇದೆಯಲ್ಲ ಅದು ಅವೈಲೇಬಲ್ ಫಾರ್ಮಲ್ ಇರಲ್ಲ, ಅದು ನಮ್ಮ ಸಾಯಿಲ್ ಕಂಡೀಷನರ್ಗಳಿದ್ದಾವೆ ಮತ್ತು ಸುಣ್ಣ ಇದೆ, ಅದನ್ನು ನಾವು ಪ್ಲ್ಯಾಂಟಿಗೆ ಸಿಗಲ್ಲ, ಅದು ನಮ್ಮ ಮಣ್ಣನ್ನು PH ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಆ ಸುಣ್ಣನ ಬಳಕೆ ಮಾಡ್ತಾ ಇದ್ದೀವಿ. ಕ್ಯಾಲ್ಶಿಯಂ ನಮ್ಮ ಗಿಡಕ್ಕೆ ತಲುಪಿಸ್ಬೇಕು ಅಂದಾಗ ನೈಟ್ರೈಟ್ ಫಾರ್ಮಿಗೆ ಬ್ಲೆಂಡ್ ಆಗಿರೋ ಅಂಥದ್ದು, ಅಂದರೆ ಕ್ಯಾಲ್ಶಿಯಂ ನೈಟ್ರೈಟ್ ಆ ರೂಪದಲ್ಲಿ ಕೊಟ್ಟಾಗ ಮಾತ್ರ ಕ್ಯಾಲ್ಶಿಯಂ ಸಿಗುತ್ತೆ. ಅದರ ನೆಕ್ಸ್ಟ್ ಮೆಗ್ನೀಷಿಯಂ, ಮಾರ್ಕೆಟಲ್ಲಿ ನಮಗೆ ಮೆಗ್ನೀಷಿಯಮ್, ಪೊಟ್ಯಾಶು, ಸಲ್ಫರು ಬ್ಲೆಂಡ್ ಆಗಿರೋ ಅಂಥ ಪದಾರ್ಥಗಳು 4-5 ಇದೆ. ಉತ್ತಮ ಗುಣಮಟ್ಟದ ಗೊಬ್ಬರಗಳಿದ್ದಾವೆ, ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಇವೆಲ್ಲ ಅಧಿಕವಾಗಿ ಬಳಸೋ ಅವಶ್ಯಕತೆ ಇಲ್ಲ. ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಓನ್ಲಿ 50-75 grams ನೀವು ಒಂದು ಗಿಡಕ್ಕೆ ಸಪ್ಲೈ ಮಾಡಿ. ದಯವಿಟ್ಟು ಇದನ್ನು ನೀವು 1 acre ಟ್ರಯಲ್ ಮಾಡಿ ನೋಡಿ, ಇಷ್ಟೋವರೆಗೂ ನೀವೆಷ್ಟು ಕಳ್ಕೊತಾ ಇದ್ರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. 2018 42 bags ಪಾರ್ಚ್ಮೆಂಟ್ ಅರೇಬಿಕದಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ಅದರ ನಂತರ ದಿನಗಳಲ್ಲಿ 28, 25, 30 bags ನಿರಂತರವಾಗಿ ನಾವು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬರೀ ಪ್ರೊಡಕ್ಷನ್ ಅಲ್ಲ, ಅತ್ಯಂತ ಗುಣಮಟ್ಟದ ಕಾಫಿನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಎ ಗ್ರೇಡ್ ಜಾಸ್ತಿ ಇದೆ, ಕಪ್ ಟೇಸ್ಟ್ ಚೆನ್ನಾಗಿದೆ. ಈ ಕಪ್ ಟೇಸ್ಟ್ ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ, ಕಂಪ್ಲೀಟ್ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದಾಗ ನಮಗೆ ಕಪ್ಪಿಂಗ್ ಕ್ವಾಲಿಟಿ ಸಿಗುತ್ತೆ. ಕಾಫಿ ನಿರ್ಧಾರ ಆಗೋದು ಕಪ್ಪಿಂಗ್ ಕ್ವಾಲಿಟಿ ಮೇಲೇ ಬೇಡಿಕೆ ಬರೋಂಥದ್ದು, ಹಾಗಾಗಿ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಅದರ ನಂತರ ಸ್ಪ್ರೇ ರೂಪದಲ್ಲಿ ನೀವು ಮೈಕ್ರೋ ನ್ಯೂಟ್ರೆಂಟನ್ನು ಕೊಡಬೇಕಾಗತ್ತೆ. ದಯವಿಟ್ಟು ಮಣ್ಣಿನ ಮುಖಾಂತರ ಮೈಕ್ರೋ ನ್ಯೂಟ್ರೆಂಟನ್ನು ಕೊಡೋದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ ಅವು ಬೋರಾನ್ ಇರ್ಬೋದು, ಜಿಂಕ್ ಇರ್ಬೋದು, ಅಷ್ಟು ಸುಲಭವಾಗಿ ಅಪ್ಟೇಕ್ ಆಗಲ್ಲ. ನೀವು ತಗೊಂಡೋಗಿ ಭೂಮಿಗೆ ಡೈರೆಕ್ಟ್ ಹಾಕಿದಾಗ ಅದಲ್ಲೇ ಇಟ್ಕೊಂಡ್ರೆ ಅದು ಒಂದ್ರ ಜೊತೆಗೆ ಇನ್ನೂ ಹಲವು ನ್ಯೂಟ್ರಿಷನನ್ನು ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ನಮಗೆ ನಮ್ಮ ಭೂಮಿನಲ್ಲಿ ಟ್ರಬಲ್ ಆಗಿರೋದೇ ಹಾಗೆ, ಫಾಸ್ಫರಸ್ ಅಲ್ಲೇ ಮಣ್ಣಲ್ಲೇ ಉಳ್ಕೊಂಡ್ರೆ ಪೊಟ್ಯಾಷಿಯನ್ ಹೋಗೋಕೆ ಬಿಡೋದಿಲ್ಲ, ಅಥವಾ ನೆಕ್ಸ್ಟ್ ಜಿಂಕನ್ನು ಹೋಗೋಕೆ ಬಿಡೋದಿಲ್ಲ, ಮೆಗ್ನೀಷಿಯಂನ ಹೋಗಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಣ್ಣಲ್ಲಿ ನಮಗೆ ಅಲ್ಲೇ ನಿಲ್ಲ ಅಂಥದ್ದನ್ನು ಇದ್ದಂಗೆ ನಾವು ನೋಡ್ಕೋಬೇಕಾಗತ್ತೆ. ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಫಾಸ್ಫರಸ್ ಜಾಸ್ತಿ ಬರ್ತಾ ಇದೆ ಅಂತ ತೋರಿಸ್ತಾ ಇರುತ್ತೆ, ಪೊಟ್ಯಾಶ್ ಜಾಸ್ತಿ ಇದೆ ಅಂತೇಳಿ. ಅದಕ್ಕೆ ಫಾಸ್ಫರಸ್ ನಮ್ಮ ಮಣ್ಣಲ್ಲಿ ಜಾಸ್ತಿ ಇದೆ ಅಂತ ನೀವು ಫಾಸ್ಫರಸ್ ಕಮ್ಮಿ ಮಾಡಿದ್ರೆ ನೀವು ಕ್ರಾಪನ್ನು ಕಳ್ಕೊತೀರಿ. ಏನಾಗಿರುತ್ತೆ ಅದು, ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ, ಅದು ಅಲ್ಲಿ ನಿಮಗೆ ಮಣ್ಣಲ್ಲಿ ತೋರಿಸ್ತಾ ಇರುತ್ತೆ, ಬಟ್ ಪ್ಲಾಂಟಿಗೆ ಸಿಗ್ತಾ ಇರಲ್ಲ. ಅದನ್ನು ನೀವು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಜೀವಾಮೃತದ ಮೊರೆ ಹೋಗಬೇಕಾಗತ್ತೆ. ಜೀವಾಮೃತನ ಹಾಕಿ ಮೈಕ್ರೋಬ್ಸ್ದು ಆ್ಯಕ್ಟಿವಿಟೀಸಲ್ಲಿ ನೀವು ಜಾಸ್ತಿ ಮಾಡಿದಾಗ ಅದರಲ್ಲಿ ಅಪ್ಟೇಕ್ ಆಗುತ್ತೆ. ಹಾಗಾಗಿ ಆ ಥರ ಜೀವಾಣುಗಳನ್ನು ಉಪಯೋಗಿಸಿದಾಗ ನೀವು ಅಲ್ಲಿ ಮಣ್ಣಲ್ಲೇ ಉಳ್ಕೊಳ್ಳೋಂಥದ್ದು ಮೇಲೆ ಹೋಗಿ ಮಣ್ಣು ಆರೋಗ್ಯಕರವಾಗಿ ಇರುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿ ತಗೊಂಡು ನಾವು ತೀವ್ರವಾಗಿ ಅಂದರೆ ನಮ್ಮನ್ನು ಸಂಪೂರ್ಣ ನಾವು ಕೃಷಿನ ತೊಡಗಿಸ್ಕೊಂಡಾಗ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ. ಈ ಕ್ರಮನ ಅನುಸರಿಸಿ ಮತ್ತೆ ನಾವು ಜೀವಾಣುಗಳಿಗೂ ಮಾತು ಕೊಡ್ತೀವಿ. ನಮ್ದೇನಂತಂದರೆ, ಗೊಬ್ಬರ ನಾನು ಎಷ್ಟು ಕೊಡ್ತೀನಿ ಅಂತ ಕೇಳಿದ್ರೆ 5 rounds ಗೊಬ್ಬರ ಕೊಡ್ತೀನಿ ನಾನು. ಅಂದರೆ ಕೆಲವರು ಏನು ಹೇಳ್ತಾರೆ, 300-400 grams ಅತಿ ದೊಡ್ಡ ತಪ್ಪು. ಒಂದು ಸರಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗಿಡದ ಬುಡಕ್ಕೆ ಗೊಬ್ಬರ ಹಾಕೋದು ಭಾಳ ದೊಡ್ಡ ತಪ್ಪಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಒಂದು 300-350 grams, 400 grams ಕೊಡ್ತಾ ಇದ್ದಾರೆ. 3 cans 1 kg 200 grams ಆಯಿತು. ನಾನು ಕೊಡ್ತಾ ಇರೋಂಥದ್ದು 800-900 grams ಮಾತ್ರ 4-5 cans. ಹೆಚ್ಚು ಕ್ವಾಂಟಿಟಿ ನಾನು ಗಿಡದ ಬುಡಕ್ಕೆ ಹಾಕಿದಾಗ ರೂಟ್ ಸಿಸ್ಟಮ್ ಫೀಡರ್ ರೂಟ್ಸ್ ಏನಿದೆ ಅದು ಏಟಾಗುತ್ತೆ, ಸತ್ತೋಗುತ್ತೆ, ಗೊಬ್ಬರ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದನ್ನೇ ನೀವು ಸ್ಪ್ರೆಡ್ ಮಾಡೋ ಥರ ರಂಗೋಲಿ ಥರ ಹಾಕಬಾರ್ದು, ಸ್ಪ್ರೆಡ್ ಆಗಬೇಕು. ಆ ಕಾಳುಗಳು ಸ್ಪ್ರೆಡ್ ಆಗಬೇಕು, ಆಗ ಆ ರೂಟನ್ನು ಸುಡಲ್ಲ, ಅದು ಸ್ಕಾರ್ಚಿಂಗ್ ಮಾಡಲ್ಲ. ಅದು 150-200 grams ಮಾತ್ರ ಕೊಡಬೇಕು ಒಂದು ಸರಿಗೆ, ಆಗ ನಮ್ಮ ಮಣ್ಣಲ್ಲಿ ಸುಡಲ್ಲ, ಯಾವುದೇ ಎರೆಹುಳುಗಳಿಗಾಗಲಿ ಬೇರೆ ಏನಕ್ಕೂ ತೊಂದರೆ ಆಗಲ್ಲ. ಈ ಥರ ಕ್ರಮಗಳನ್ನು ಅನುಸರಿಸ್ಕೋಬೇಕಾಗತ್ತೆ. ಮತ್ತು ನಮ್ಮ ಗೊಬ್ಬರದ ಆಯ್ಕೆ, ನಾನು ಡೈರೆಕ್ಟ್ ಯೂರಿಯಾ ತರದ್ ಬಿಟ್ಟು ನಮ್ಮ ತೋಟಕ್ಕೆ 10 years ಆಯಿತು. ಯೂರಿಯಾದ ರೂಪದಲ್ಲಿ ನಾನು ನೈಟ್ರೋಜನ್ ಬಳಕೆ ಮಾಡ್ತಾ ಇಲ್ಲ. ಯೂರಿಯಾ ಅತಿ ಹೆಚ್ಚು ಮಣ್ಣನ್ನು ಹಾನಿ ಮಾಡುತ್ತೆ ಅಂತೇಳಿ ಅದನ್ನು ಸ್ಪ್ರೇ ರೂಪದಲ್ಲಿ ಕೊಡಬೇಕು ಅಂತ ನ್ಯಾನೋ ರೂಪಕ್ಕೆ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೈಟ್ರೋಜನ್ ಬದಲಿಗೆ, ನೈಟ್ರೋಜನ್ ಬೇಕು, ಯೂರಿಯಾ ರೂಪದಲ್ಲಿ ಬೇಡ. ನೈಂಟಿನಾಲ್ ಇದೆ, ಕ್ಯಾಲ್ಸಿಯಂ ನೈಟ್ರೇಟ್ ಇದೆ, ಕ್ಯಾಲ್ಸಿಯಂ ನೈಟ್ರೇಟ್ ಸ್ಕಾರ್ಚಿಂಗ್ ಮಾಡಲ್ಲ. ಹಾಗಾಗಿ ನಾವು ಈ ಥರದನ್ನು ಅಳವಡಿಸ್ಕೋಬೇಕಾಗತ್ತೆ. ಪೊಟ್ಯಾಶು, ಮೆಗ್ನೀಷಿಯಮ್ಮು, ಸಲ್ಫರ್ ಎಲ್ಲ ನ್ಯಾಚುರಲ್ ಸೋರ್ಸಲ್ಲೇ ಸಿಗ್ತಾ ಇದೆ, ಸ್ವಲ್ಪ ದುಬಾರಿ. ಬಟ್ ನಾನು ಬಳಸ್ತಾ ಇರೋಂಥದ್ದೆಲ್ಲ ಮಣ್ಣಿಗೆ ಹಾನಿ ಮಾಡದಲ್ಲೇ ಇರೋಂಥ ಗೊಬ್ಬರಗಳು, ಸ್ವಲ್ಪ ಎಕ್ಸ್ಪೆನ್ಸಿವ್. ಮತ್ತು ನಾವು ಕ್ರಿಮಿನಾಶಗಳನ್ನು ಬಳಸ್ತಾ ಇರೋಂಥದ್ದೆಲ್ಲ ವಿಷ ಕ್ಯಾರಿ ಆಗಲ್ಲ, ನೇಚರ್ಗೆ ತುಂಬ ತೊಂದರೆ ಮಾಡಲ್ಲ, ಬಟ್ ತುಂಬ ಎಕ್ಸ್ಪೆನ್ಸಿವ್. ನಾವು ಲಾಭದಾಯಕವಾಗಿ ಕೃಷಿ ಮಾಡಿದಾಗ ಅದನ್ನೆಲ್ಲ ನಾವು ಅಳವಡಿಸ್ಕೋಬೋದು. ಉದಾಹರಣೆಗೆ ಒಂದು ಕ್ಲೋರೋಫಾರಿಪಾಸ್ ಅಂತ ಇಟ್ಕೊಳ್ಳಿ, ಅದನ್ನು ಡ್ರಂಚ್ ಮಾಡಿದ್ರೆ 350-400 rupees ಅದು. ನಾನು ಬಳಸ್ತಾ ಇರೋಂಥದ್ದು 450-500 rupees ಲೀಟ್ರು. ಈ 400 rupees ವರ್ಸಸ್ 4,000 ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಮಗೆ ಅಧಿಕ ಲಾಭ ತಗೋತಾ ಇದ್ದಾಗ ಇದನ್ನೆಲ್ಲ ಬಳಸ್ಬೌದು. ಹಾಗಾಗಿ ನಿಮ್ಮ ಆಯ್ಕೆ, ಯಾವುದು ನಮಗೆ ನೇಚರ್ಗೆ ಮತ್ತು ನಮ್ಮ ಭೂಮಿಗೆ ಹಾನಿ ಮಾಡುತ್ತೆ, ಎರೆಹುಳುಗಳಿಗೆ ಮೈಕ್ರೋಪ್ಸ್ಗೆ ಹಾನಿ ಮಾಡುತ್ತೆ, ಅದನ್ನು ನೀವು ಬಿಟ್ಟು ಒಳ್ಳೆ ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗಿದೆಲ್ಲ ಸಾಧ್ಯ ಆಗುತ್ತೆ. ನನಗೆ ಹೆಮ್ಮೆ ಇದೆ, ನನ್ನ ಮಣ್ಣು ಆರೋಗ್ಯವಾಗಿದೆ. ಯಾಕೆ ಅಂದರೆ ಈ ವರ್ಷ ನಾನು 1 acre ಅರೇಬಿಕನ 50 chila ಪಾರ್ಚ್ಮೆಂಟು ಟಾರ್ಗೆಟ್ ಮಾಡ್ತಾ ಇದ್ದೀನಿ. 50 bags ತೊಗೋಬೇಕು ಅಂದರೆ ನಾವು 25-30 years ನಾವು ಇದೇ ಥರ ಫಾರ್ಮಿಂಗ್ ಮಾಡ್ಕೋಬತ್ತಿರೋದ್ರಿಂದ ಮಣ್ಣು ಸಾಯುತ್ತೆ, ಮಣ್ಣು ಏನು ಆಗುತ್ತೆ ಅನ್ನೋ ಆತಂಕ ಖಂಡಿತವಾಗಿ ಬೇಡ. ನಾವು ಒಂದಷ್ಟು ಜವಾಬ್ದಾರಿ ತೊಗೊಂಡು ಮಾಡಿದಾಗ ಆ ಥರ ಏನಾದ್ರು ಆಗಬೇಕಾಗಿತ್ತು ಅಂದರೆ ನಾನು ಈ ವರ್ಷ 50 chila ತೊಗೊಳೋಕೆ ಆಗ್ತಾ ಇರಲಿಲ್ಲ. ನಮ್ದು ಆರ್ ಎಸ್ ಸರ್ಟಿಫೈಡ್ ಅಂದ್ರೆ ಪ್ರತಿ ವರ್ಷ ನೀರು ಪರೀಕ್ಷೆ ಆಗುತ್ತೆ, ಮಣ್ಣು ಪರೀಕ್ಷೆ ಆಗುತ್ತೆ, ಅದರಲ್ಲೆಲ್ಲವೂ ಪಾಸ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಇದನ್ನೆಲ್ಲ ಅಳವಡಿಸ್ಕೊಂಡು ಲಾಭದಾಯಕವಾಗಿ ನಾವು ಕಾಫಿನ ಬೆಳಿಬಹುದು. ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ. ಇಲ್ಲೇನಂದ್ರೆ ಪ್ಲಾಂಟೇಶನ್ಗೆ ನಾವು ದುಡ್ಡು ಹಾಕಿದ್ರೆ ಮಾತ್ರ ನಾವು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 50 ಚೀಲ ಕೆಲವರಿಗೆ ಆಶ್ಚರ್ಯ ತರಬಹುದು. ಮೊನ್ನೆ ಕೇಳಿದೆ, ನನ್ಗೆ 10 ಚೀಲ ಬೆಳೆಯೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಎಕರೆಗೆ, ನೀವು ಹೆಂಗೆ 50 ಚೀಲ ಬೆಳಿತೀರಿ, ಡಬ್ಬಲ್ ಬೆಳಿಬೋದು, 50 ಹೆಂಗೆ ಅಂತ. ಭಾಳ ಸಿಂಪಲ್ ಇದೆ. ಏನಂದರೆ ಅರೇಬಿಕಾ 5x5 ಚಂದ್ರಗಿರಿ ಏನಿದೆ, ಯಾರನ್ನ ಕೇಳ್ತೀನಿ ಹಂಗೆ ಅಂದವ್ರಿಗೆ, 3 ಕೆಜಿ ಕುಯ್ಯೋಕ್ಕಾಗುತ್ತಾ ಒಂದು ಗಿಡದಲ್ಲಿ ನಿಮಗೆ? ಓನ್ಲಿ 3 ಕೆಜಿಸ್. ಅದಕ್ಕಿಂತ ಜಾಸ್ತಿ ಕುಯ್ಬೋದು. 3 ಕೆಜಿ ಕುಯ್ದ್ರೆ 22 ಚೀಲ ಕಾಫಿ ಎಕರೆಗೆ. ನಾನೀಗ 50 ಚೀಲ ಟಾರ್ಗೆಟ್ ಮಾಡ್ತಿರೋದು 6.5 ಕೆಜಿ ಒಂದು ಗಿಡದಲ್ಲಿ ಫ್ರೂಟ್ ಕುಯ್ಬೇಕು. ಎಲ್ಲ ಗಿಡದಲ್ಲೂ ನಾನು 6.5 ಕೆಜಿ ಹಣ್ಣು ಕುಯ್ದ್ರೆ ನನಗೆ 50 ಕೆಜಿಗೆ ರೀಚ್ ಆಗ್ತೀನಿ. 2018 ಅದೇ ಬ್ಲಾಕಲ್ಲಿ ನಾನು 42 ಬ್ಯಾಗ್ ಹಾರ್ವೆಸ್ಟ್ ಮಾಡಿದ್ದೀನಿ. 8 ಬ್ಯಾಗ್ ಹೆಚ್ಚಿನ ನಿರೀಕ್ಷೆ ಈ ವರ್ಷ ಮಾಡ್ತಾ ಇದ್ದೀನಿ. ಗಿಡದ ಎತ್ತರನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಅರ್ಧಂಬರ್ಧ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಮ್ದು ತೋಟದಲ್ಲಿ ಅರೇಬಿಕ ಇರೋಂಥದ್ದು 6, 7, 8 up to 10 feet ವರೆಗೂ ನಾವು ಅರೇಬಿಕ ಗಿಡನ ಪೋಷಣೆ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಗಿಡದಲ್ಲಿ 18 ಕೆಜಿ ವರೆಗೂ ಇದೆ, ಒಂದೇ ಗಿಡದಲ್ಲಿ 18 ಕೆಜಿ. ಇನ್ಯಾವುದ್ರಲ್ಲೂ ಕಡಿಮೆ ಇರುತ್ತೆ, 2 ಕೆಜಿ ಇರುತ್ತೆ. ಆವ್ರೇಜ್ ನಮಗೆ 6.5 ಕೆಜಿ ಸಿಕ್ಕಿದ್ರೆ 50 ಕೆಜಿನ ನಾವು ಟಾರ್ಗೆಟ್ ಮಾಡ್ಬೋದು. ಇದು ಭಾಳ ವಿಶೇಷ ಏನಲ್ಲ. ಬ್ರೆಜಿಲ್ಗೆ ಹೋಗಿದ್ದೆ, ಬ್ರೆಜಿಲಲ್ಲಿ ಹಲವಾರು ತೋಟಗಳ ವೀಕ್ಷಣೆ ಮಾಡಿದಾಗ ಅಲ್ಲಿ 50-60 ಚೀಲ ಕಾಫಿನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಏನು ನಾನು ಕುಯ್ತಾ ಇರೋಂಥದ್ದಲ್ಲ, ಅಲ್ಲಿ ಅವ್ರು ಕುಯ್ತಾ ಇದ್ದಾರೆ ಅಂದರೆ ನಮಗೆ ಯಾಕೆ ಆಗ್ತಾ ಇಲ್ಲ. ನಾವು ಕೆಲವನ್ನ ಅಳವಡಿಸ್ಕೋತಾ ಇಲ್ಲ, ಬರೀ ಗೊಂದಲದಲ್ಲಿದ್ದೀವಿ. ನಾನು ಗೊಬ್ಬರ ಹಾಕಬೇಕಾ ಬೇಡವಾ, ಈ ಔಷಧಿ ಹೊಡಿಬೇಕಾ ಬೇಡವಾ. ಕಾಫಿಗೆ ಅಂತ ಏನು ಒಂದು ಗೈಡೆನ್ಸ್ ಇದೆ, ಇಷ್ಟು ಕ್ರಮ ಅನುಸರಿಸಬೇಕು ಅಂತ ಕಾಫಿ ಬೋರ್ಡ್ ಹೇಳಿದೆ. ಅದ್ರ ಪ್ರಕಾರ ನಾವು ಹೋದರೆ ಒಂದಷ್ಟು ನಮ್ಮ ನಾಲೆಡ್ಜನ್ನೇ ನಾವು ಅದಕ್ಕೆ ಸೇರಿಸ್ಕೊಂಡು ಮಾಡಿದಾಗ ಖಂಡಿತವಾಗೂ ನಾವು ಮಾಡ್ಬೋದು. ಇನ್ನು ರೋಬಸ್ಟ ವಿಚಾರಕ್ಕೆ ಬಂದರೆ 60-70 ಚೀಲ ಭಾಳ ಈಸಿಯಾಗಿ ಕುಯ್ಬೋದು. ಅರೇಬಿಕ ಕುಯ್ಯೋಕ್ಕೆ ಕಷ್ಟ ಆಗುತ್ತೆ. 100 ಬ್ಯಾಗ್ವರೆಗೂ ಕುಯ್ದಿರೋ ಉದಾಹರಣೆ ಇದೆ. 100 ಬ್ಯಾಗು ಕುಯ್ಬೋದು ಚರಿನ. ಒಂದಷ್ಟು ಕ್ರಮ ಅನುಸರಿಸ್ಬೇಕು. 1 ಎಕರೆಗೆ 500 ಗಿಡ ಇದೆ ಅಂತ ಇಟ್ಕೊಳ್ಳಿ. 500 ಪ್ಲಾಂಟ್ಸ್ ಆವ್ರೇಜ್. ಒಂದು ಗಿಡದಲ್ಲಿ 10 ಕೆಜಿ ಟಾರ್ಗೆಟ್ ಮಾಡಿದ್ರೆ ನಮಗೆ 45 ಚೀಲ ಕಾಫಿ ಆಯಿತು. 10 ಕೆಜಿ ಫ್ರೂಟ್ಸ್, ಅಷ್ಟು ದೊಡ್ಡ ಗಿಡದಲ್ಲಿ 10 ಕೆಜಿ ಕುಯ್ಯೋಕ್ಕಾಗೋದಿಲ್ವಾ? ಒಂದು ಗಿಡ ನೀವು ಹೋಗಿ ಚೆಕ್ ಮಾಡಿ ನೋಡಿ, 40 ಕೆಜಿವರೆಗೂ ಇರುತ್ತೆ. ಅಂದರೆ ಅಷ್ಟು ಗಿಡದಲ್ಲಿ ಕ್ರಾಪ್ ಸಿಗ್ತಾ ಇರಬೇಕು ನಮಗೆ. ಆ ಥರ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೆ ನ್ಯೂಟ್ರಿಷನ್? ನಾನು ಮುಖ್ಯವಾಗಿ ಇನ್ನೂ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಇಲ್ಲಿ ಸೆಕೆಂಡ್ರಿ ನ್ಯೂಟ್ರೆಂಟ್ಗೆ ಇಗ್ನೋರ್ ಮಾಡ್ತಾ ಇದ್ದೀರಾ ಅಲ್ಲ, ಸೆಕೆಂಡ್ರಿ ನ್ಯೂಟ್ರೆಂಟ್ಗೆ ಒತ್ತು ಕೊಡಿ. ಕ್ಯಾಲ್ಸಿಯಂ ನೈಟ್ರೇಟ್ ಸಣ್ಣ ಪ್ರಮಾಣದಲ್ಲಿ 2 ಸರಿ ಕೊಡಿ. ಗುಣಮಟ್ಟದ ಗೊಬ್ಬರ, ಮಣ್ಣು ಹಾಳಾಗೋಂಥ ಗೊಬ್ಬರನ ಖಂಡಿತ ಹೇಳ್ತಾ ಇಲ್ಲ. ಮೆಗ್ನೀಷಿಯಂ ಸಲ್ಫರ್ ಪೊಟ್ಯಾಶ್ ಕಾಂಬಿನೇಷನ್ ಇರೋಂಥ ಗೊಬ್ಬರ, ನ್ಯಾಚುರಲ್ ಸೋರ್ಸ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಇರೋಂಥವು ಸಿಗ್ತಾ ಇದ್ದಾವೆ. ಅದನ್ನು ನೀವು 2 ಸರಿ 100 ಗ್ರಾಮ್ ಕೊಡಿ. ಶನಿವಾರ ಸಂತೆ ಹತ್ರ ಹೋಗುವಾಗ ಒಂದು ತೋಟ ವೀಕ್ಷಣೆ ಮಾಡ್ಕೊಳ್ಳೋದೇ ಕರೆದಿದ್ರು. ಭಾಳ ಕಷ್ಟಪಟ್ಟಿದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕ್ರಾಪು ಹೇಳೋವಷ್ಟು ಮಟ್ಟಿಗಿಲ್ಲ, ಅವರಿಗೆ ಅಸಮಾಧಾನ ಇತ್ತು. ಈಗ ನಂಬರ್ ಕೊಟ್ಟೆ, ನೆಕ್ಸ್ಟ್ ಇಯರ್ಗೆ ಸರ್ ಸೆಕೆಂಡ್ರಿ ನ್ಯೂಟ್ರೆಂಟ್ ಒಂದು ನೀವನ್ನ ಅದಕ್ಕೆ ಆ್ಯಡ್ ಮಾಡಿ ನಿಮ್ಮದು 1 ಟನ್ ಎಬೋ ಹೋಗುತ್ತೆ ಕಾಫಿ ಅಂತ. ಹಾಗಾಗಿ ಈ ಥರ ಕ್ರಮನ ಅನುಸರಿಸಿಕೆ ನಾವು ಬೆಳೆದ್ರೆ ಭಾಳ ಲಾಭದಾಯಕವಾಗಿ ಕೃಷಿ ಮಾಡ್ಬೋದು. ಹಲವಾರು ಜನ ಇಲ್ಲಿ ನಮ್ಮ ತೋಟ ವೀಕ್ಷಣೆ ಮಾಡಿರೋರು ಇದ್ದೀರಾ. ಮತ್ತು ನಾನು ಏಲಕ್ಕಿನೂ ಬೆಳೀತಾ ಇದ್ದೀನಿ. ಏಲಕ್ಕಿ ಎಕರೆಗೆ 450-500 ಕೆಜಿವರೆಗೂ ನಾವು ಪ್ರೊಡಕ್ಷನ್ ತೆಗಿತಾ ಇದ್ದೀವಿ. ಎಷ್ಟು ಲಾಭದಾಯಕ ಅಲ್ವಾ? ಹಾಗಾಗಿ ಅಡಿಕೆನೂ ಅಷ್ಟೇ. ಅಡಿಕೆನೂ ನಮಗೆ ಆ್ಯಾವ್ರೇಜ್ ನಾವೆಲ್ಲ ಲೆಕ್ಕ ಹಾಕೋದು 1 ಎಕರೆಗೆ ಎಷ್ಟು ಬರುತ್ತೆ ಅಂತ ನಾವು ಲೆಕ್ಕ ಹಾಕೋದಿಲ್ಲ. ಒಂದು ಮರಕ್ಕೆ ನಾವು ಎಷ್ಟು ಅಡಿಕೆ ಕೊಯ್ತೀವಿ, ಒಂದು ಗಿಡ ಏಲಕ್ಕಿನಲ್ಲಿ ಎಷ್ಟು ಕೆಜಿ ಏಲಕ್ಕಿ ಕೊಯ್ತೀವಿ, ಅರೇಬಿಕದಲ್ಲಿ ಎಷ್ಟು, ಈ ಥರ ಲೆಕ್ಕ ಹಾಕೊಂಡು ಪ್ರತಿ ಗಿಡನೂ ನೀವು ಗಮನಿಸಿದರೆ ನೀವು ಖಂಡಿತವಾಗೂ ಅತಿ ಹೆಚ್ಚು ಲಾಭದಾಯಕವಾಗಿ ಕೃಷಿನ ಮಾಡ್ಬೋದು. ಮತ್ತು ಒಂದಷ್ಟು ನಮ್ಮಲ್ಲಿ ಗೊಂದಲಗಳನ್ನು ಇಟ್ಕೊಳ್ಳೋದು ಬೇಡ. ಮತ್ತು ರೋಬಸ್ಟ ನೆರಳನ್ನು ಅತಿಯಾಗಿ ಕಡಿಮೆ ಮಾಡಿ ಕ್ರಾಪ್ ಜಾಸ್ತಿ ಬರ್ಬೋದು, ಟೆಂಪ್ರವರಿ ಆಗುತ್ತೆ. ನಮ್ದೇನು ಚಾಲೆಂಜಿಂಗ್ ಅಂದರೆ ಮರನೂ ಇಟ್ಕೋಬೇಕು, ನೇಚರ್ಗೂ ತೊಂದರೆ ಆಗ್ಬೋದು. ಮರ ಇಟ್ಕೋಬೇಕು, 50 ಚೀಲ ಕಾಫಿ ಕೊಯ್ಬೇಕು. ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾವು ಸಕ್ಸಸ್ಸು ಆಗಿದ್ದೀವಿ. ಓಪನ್ ಮಾಡಿದ ತಕ್ಷಣವೇ ಕ್ರಾಪ್ ಜಾಸ್ತಿ ಬರುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ನು ನಾವು ಕಳ್ಕೋಬಾರ್ದು. ಭೂಮಿಗೆ ಒಣ ತರ್ಗುಗಳು, ಎಲೆ, ಹಸಿರು ಎಲೆಗಳು, ಅದು ಟನ್ ಗಟ್ಟಲೆ ನಮ್ಮ ಭೂಮಿಗೂ ಬೀಳಬೇಕು. ಮರನೂ ನಾವು ಇಟ್ಕೋಬೇಕಾಗುತ್ತೆ. ಅಷ್ಟು ಮರ ಇಟ್ಕೊಂಡು ನಾವು ಇಂತಿಷ್ಟು ಮರ, ಮತ್ತು ಕಂಬ ಮಾಡಿಟ್ಟಿರ್ತಾರೆ ಕೆಲವರು ಕಂಪ್ಲೀಟ್ ಓಪನ್ ಮಾಡಿ, ಅದು ತಪ್ಪಾಗುತ್ತೆ. ಹಲವಾರು ದಿನಗಳಲ್ಲೂ ಭೂಮಿ ಬರಡಾಗೋಂಥ ಚಾನ್ಸಸ್ ಇದೆ, ಮೈಕ್ರೋಪ್ಸಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಅತಿ ಹೆಚ್ಚು ಗಮನ ಕೊಟ್ಟು ಅದನ್ನು ಮಾಡಬೇಕಾಗತ್ತೆ. ಅತಿಯಾಗಿ ನೆರಳಿಟ್ಕೊಂಡ್ರೂ ತಪ್ಪಾಗುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟು ನಾವು ಮಾಡಬೇಕಾಗತ್ತೆ. ಮರಗಸಿ ಮಾಡೋದೇನಕ್ಕೆ ನಾವು? ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೇನು? ಗಿಡಕ್ಕೆ ಒತ್ತಡ ಕೊಡೋಂಥದ್ದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ಲಾಂಟಿಗಲ್ಲ, ನಮಗೂ ಬೇಕಾಗುತ್ತೆ. ನಮಗೂ ಅನಾಯಾಸವಾಗಿ ಎಲ್ಲ ಸಿಗ್ತಿದ್ರು ನಾವೇನು ಮಾಡೋಕೆ ಹೋಗಲ್ಲ. ನಮಗೂ ತೊಂದರೆಗಳು ಬಂದಾಗ ನಾವು ಸ್ಟ್ರಾಂಗ್ ಆಗಿ ಹೋಗ್ತೀವಿ ಅದನ್ನು ಸರಿ ಮಾಡ್ಕೋಬೇಕು ಅಂತ. ಸ್ಟ್ರೆಸ್ ಮ್ಯಾನೇಜ್ಮೆಂಟು ಅಂದರೆ ಗಿಡನ ಹೆದರಿಸೋದು. ನನ್ನ ಅರ್ಥದಲ್ಲಿ ಹೇಳಬೇಕಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅದಕ್ಕೆ ನಾವು ನೀರು ಕೊಡದಲೇ ಡ್ರೈ ಮಾಡಿದಾಗ ಆ ಗಿಡ ಒಣಗ ಲೆವೆಲಿಗೆ ಹೋಗುತ್ತೆ, ಅದಕ್ಕೆ ಭಯ ಆಗುತ್ತೆ, ನನ್ನ ಸಂತತಿ ನಾಶ ಆಗುತ್ತೆ ಅಂತೇಳಿ ಅದು ಪ್ರೊಡಕ್ಷನ್ ಕಡೆಗೆ, ಅಂದರೆ ಅದರ ಮರಿ ಅಂದರೆ ಏನು ಕಾಫಿ ಕಾಯಿ ಮೆಣಸೆಲ್ಲ ಬಿಡುತ್ತೆ, ಆ ಸ್ಟ್ರೆಸ್ ಆದಾಗ ಪ್ರೊಡಕ್ಷನ್ ಕಡೆಗೆ ಜಾಸ್ತಿ ಒತ್ತು ಕೊಡುತ್ತೆ. ಆವಾಗ ಮತ್ತೆ ಅದು ಸಾಯ ಹಂತಕ್ಕೆ ಹೋದಾಗ ನಾವು ನೀರು ಕೊಟ್ಟು ಪೋಷಣೆ ಮಾಡ್ತೀವಿ, ಅದು ನಮಗೆ ಸ್ಟ್ರೆಸ್ ಮ್ಯಾನೇಜರ್. ಸ್ಟ್ರೆಸ್ಸಿಗೆ ಹೋದಾಗ ಯಾವುದೇ ಜೀವಿ ಪ್ರೊಡಕ್ಷನ್ ಕಡೆಗೆ ಅದರ ಸಂತತಿನ ಅಭಿವೃದ್ಧಿ ಮಾಡೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ, ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಂದು ಕೃಷಿ ಏನಿದೆ ಅಂತಂದರೆ ನ್ಯೂಟ್ರಿಷನ್ ಕ್ವಾಲಿಟಿ ಗುಣಮಟ್ಟದ ಔಷಧಿ ಗೊಬ್ಬರಗಳಿಗೆ ನಾನು ಒತ್ತು ಕೊಟ್ಟಿದ್ದೀನಿ. ಗುಣಮಟ್ಟದ ಗೊಬ್ಬರಗಳು ಅಂದಾಗ ಒಂದಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ. ತುಂಬ ಚೀಪ್ ಕ್ವಾಲಿಟಿ ಗೊಬ್ಬರ ಔಷಧಿನ ದಯವಿಟ್ಟು ತೊಗೋಬೇಡಿ, ಭೂಮಿ ಹಾಳಾಗುತ್ತೆ. ಕಳೆನಾಶಕ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬೇಡಿ. ನಾವು ಕಳೆನಾಶಕ ಬಳಸ್ತಾ ಇದ್ದೀವಿ ಅಂದರೆ ಭೂಮಿ ಮೇಲೆ ಮಾಡ್ತಿರೋಂಥ ಘನಘೋರ ಅಪರಾಧ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮೈಕ್ರೋಬ್ಸಿಗೆ ನಾವು ಒತ್ತು ಕೊಡ್ತಾ ಗೊಬ್ಬರ ಹಾಕಿದಾಗ ನಮಗೆ ಆ ಜಾಗದಲ್ಲಿ ಮಾತ್ರ ಒಂದಷ್ಟು ಮೈಕ್ರೋಬ್ಸ್ ಕಡಿಮೆ ಆಗ್ಬೋದು. ಕಳೆನಾಶಕ ಹೊಡೆದಾಗ ಪ್ರತಿ ಇಂಚಿಗೂ ನಾವು ಸ್ಪ್ರೇ ಮಾಡ್ತೀವಿ, ಅಷ್ಟು ಕೋಟ್ಯಾಂತರ ಜೀವಿಗಳು ನಾಶ ಆಗ್ತವೆ, ಮತ್ತೆ ಅಭಿವೃದ್ಧಿ ಆಗ್ತವೆ, ಬಟ್ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಕಳೆನಾಶಕ ಹೊಡೆದಲ್ಲಿ ಇನ್ನೇನು ಮಾಡ್ಬೋದು, ಕಳೆ ತುಂಬ ಬರುತ್ತೆ ಅಂದರೆ ವೀಡಿಂಗ್ ಮೆಷಿನ್. ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ತೋಟದಲ್ಲಿ ಕಳೆ ತುಂಬ ಬಂದ್ಬಿಡುತ್ತೆ ಸರ್ ವೀಡಿಂಗ್ ಮೆಷಿನ್ ಯೂಸ್ ಮಾಡಿದ್ರೆ, ಅದಕ್ಕೆ ಆತಂಕ ಪಟ್ಕೋತಾರೆ. ನಾನೇನು ಆತಂಕ ಪಟ್ಕೋತೀನಿ ಅಂದರೆ ನಮ್ಮ ತೋಟದಲ್ಲಿ ಕಳೆ ಕಮ್ಮಿ ಬಂತು ಅಂದರೆ ನಂಗೆ ಟೆನ್ಷನ್ ಆಗುತ್ತೆ, ನಮ್ಮ ಭೂಮಿ ಏನಾದ್ರು ಹಾಳಾಗ್ಬಿಡ್ತಾ ಅಂತ. ಅತಿ ಹೆಚ್ಚು ನಿಮ್ಮ ತೋಟದಲ್ಲಿ ಕಳೆ ಬರ್ತಾ ಇದೆ ಅಂದರೆ ನಿಮ್ಮ ಮಣ್ಣು ಆರೋಗ್ಯವಾಗಿದೆ ಅಂತ ಅರ್ಥ. ಹುಲ್ಲು ಹಸಿರೆಲ್ಲ ಏನು ಬರುತ್ತೆ ಬಯೋಮಾಸ್, ಅದಷ್ಟು ಕಟ್ಟಾಗಬೇಕು ನಿಮ್ಮ ಭೂಮಿ ಸೇರಬೇಕು, ಅದಷ್ಟು ಕಟ್ಟಾಗಬೇಕು ಭೂಮಿ ಸೇರಬೇಕು, ಅದನ್ನು ಖಂಡಿತ ಕೊಲ್ಲಬೇಡಿ. ತನ್ನಗಟ್ಟಲೆ ನಾವು ಗೊಬ್ಬರನ ಆಚೆಯಿಂದ ತಂದು ಹಾಕ್ತೀವಲ್ಲ, ನೀವೇನು ಕಳೆನ ಕಟ್ ಮಾಡಿ ಭೂಮಿಗೆ ಸಿಗ್ತೀರಿ ಅದು ಬೆಲೆ ಕಟ್ಟಲು ಆಗದೇ ಇರೋ ಅಂಥ ಗೊಬ್ಬರ. ಈ ಥರ ನಾವು ಒತ್ತು ಕೊಟ್ಟಾಗ ನಮಗೆ ಮೈಕ್ರೋಬ್ಸ್ ಜಾಸ್ತಿ ಆಗುತ್ತೆ. ಎಲ್ಲಿಂದನೂ ಮೈಕ್ರೋಬ್ಸ್ ತರಬೇಕಾಗಿಲ್ಲ, ನಮ್ಮ ಭೂಮಿನಲ್ಲೇ ಒಂದು ತಿಳ್ಕೊಳ್ಳಿ, ಮೈಕ್ರೋಬ್ಸ್ ಸೂಕ್ಷ್ಮ ಜೀವಿಗಳು ನಿಮ್ಮ ಭೂಮಿನಲ್ಲಿ ಇಲ್ಲ ಅಂದರೆ ಒಂದು ಕಳೆನೂ ಹುಟ್ಟೋದಿಲ್ಲ, ಒಂದು ಹುಲ್ಲು ಹುಟ್ಟೋದಿಲ್ಲ, ಎಷ್ಟೇ ಗೊಬ್ಬರ ಹಾಕಿರೂ ಹುಟ್ಟಲ್ಲ. ಮೈಕ್ರೋಬ್ಸ್ ಅಲ್ಲಿದೆ ಅಂದರೆ ಒಂದು ಕಳೆ ಬರುತ್ತೆ. ಉದಾಹರಣೆಗೆ ಮರಳುಗಾಡಲ್ಲಿ ಹೋಗಿ ನೋಡಿ, ಅಲ್ಲಿ ಸೂಕ್ಷ್ಮ ಜೀವಿಗಳಿಲ್ಲ, ಏನಾರು ಇತ್ತು ಅಂದರೆ ಅಲ್ಲೊಂದು ಸಣ್ಣ ಕಳೆ ಬಂದಿರುತ್ತೆ. ಹಾಗಾಗಿ ಕಳೆ ಬಂದರೆ ಬೇಜಾರು ಮಾಡ್ಕೋಬಿಡಿ, ಕಳೆ ಹೆಚ್ಚು ಬರ್ಸೋ ಅಂತ ಪ್ರಯತ್ನ ಮಾಡಿ. ನಾವು ತಗೊಂಡೋಗಿ ಹಾಕ್ತೀವಿ ಹುರುಳಿ ತಡ್ಡಿ ಈ ಥರದ್ದೆಲ್ಲ ನಿಮ್ಮ ಭೂಮಿ ಬಯಲು ಬಯಲಲ್ಲಿ ಚೆಲ್ಲಿ ಬಯೋಮಾಸ್ ಬಂದಮೇಲೆ ನೀವು ಇದು ಮಾಡಿ. ಮತ್ತು ಸೌದೆಗಳೆಲ್ಲನೂ ಆಚೆ ಹಾಕ್ತಾ ಇದ್ದೀರಾ, ಸೌದೆ ಮಾರಾಟ ಮಾಡೋ ಅಂಥ ಪದ್ಧತಿ ಇದೆ. ನಮ್ಮ ತೋಟದಲ್ಲಿ ನಾವು ಸೌದೆ ಆಚೆ ಕಳಿಸೋದಿಲ್ಲ, ಅಲ್ಲೇ ಪೀಸ್ ಪೀಸ್ ಮಾಡಿ ಆ ಭೂಮಿ ಹಾಕ್ತೀವಿ. ಮೈಕ್ರೋಬ್ಸ್ಗೆ ಅತಿ ಹೆಚ್ಚು ಆಹಾರ, ಅದಕ್ಕೆ ವರ್ಷಗಟ್ಟಲೆ ಆಹಾರ ಸಿಗುತ್ತೆ. ಅದಕ್ಕೆ ಅಲ್ಲೊಂದು ಶೆಡ್ಡರ್ ಇಟ್ಕೊಂಡಿದ್ರು, ಅದನ್ನು ನಾನು ವಿಚಾರಿಸ್ತೆ, ಸಣ್ಣ ಸಣ್ಣ ಸೌದೆಗಳೆಲ್ಲ ಪುಡಿ ಮಾಡಿ ನಮ್ಮ ಭೂಮಿಗೆ ಸೇರಿಸ್ಬೇಕು ಅಂತ. ಇನ್ನು ಮುಂದುವರೆದು ಹೋಗಬೇಕು ಅಂದರೆ ಕಾಫಿ ಸಿಪ್ಪೆ ಸಹ ನೀವು ಆಚೆಗೆ ಹಾಕಬಾರ್ದು. ನಾವು ಪಲ್ಪರ್ ಮಾಡ್ತೀವಿ, ನಮ್ಮ ಭೂಮಿಗೆ ಕಾಂಪೋಸ್ಟ್ ರೂಪದಲ್ಲಿ ಅದನ್ನು ವಾಪಸ್ ಆ ಭೂಮಿಗೆ ಹಾಕ್ತೀವಿ. ಬಯೋಮಾಸ್ ಏನು ಆ ಭೂಮಿಯಿಂದ ಬಂದಿದೆ, ನ್ಯೂಟ್ರಿಷನ್ ಖಾಲಿ ಮಾಡ್ಕೊಂಡು ಬಂದಿರೋ ಅಂಥದ್ದು, ಅದನ್ನು ಒಂದಷ್ಟು 50% ವಾಪಸ್. ಈಗ 8 ಟನ್ ಕಾಫಿ ಸಿಕ್ತು ಅಂದರೆ 2.5 ಟನ್ ನಮಗೆ ಸಿಪ್ಪೆ ಬರ್ತ ಮತ್ತು ವಾಪಸ್ ಅದೇ ಭೂಮಿಗೆ ನಾವು ಸೇರಿಸ್ಬೇಕು. ಈ ಥರದ ಪ್ರಯತ್ನಗಳನ್ನು ಮಾಡಿ ನಾವು ಉತ್ತಮ ಗುಣಮಟ್ಟದ ಕಾಫಿಯನ್ನು ಬೆಳೆಯುವಂಥದ್ದು. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಗೆ ಖಂಡಿತ ಗೊಂದಲ ಮಾಡ್ಕೋಬೇಡಿ, ನಾನೇ ಸಾಕ್ಷಿ ಅದಕ್ಕೆ. ನನ್ನ ಮಣ್ಣು ಏನೂ ಹಾಳಾಗಿಲ್ಲ, ನಾನು ಬೆಳೀತಿರೋಂಥ ಪ್ರೊಡಕ್ಷನ್ನು ಅಷ್ಟು ಶ್ರೇಷ್ಠವಾಗಿದೆ. ನಾವು ಕೊಡ್ತಿರೋಂಥ ಪದಾರ್ಥದಲ್ಲಿ ಚೆಕ್ ಮಾಡಿಸಿ ರೆಸಿಡಿ ಇದೆಯಾ ಅಂತ ಚೆಕ್ ಮಾಡಬೇಕು. ಮತ್ತು ಹಾರ್ವೆಸ್ಟ್ ಮಾಡೋ ಹಂತದಲ್ಲಿ ದಯವಿಟ್ಟು ಯಾವುದೇ ವಿಷಕಾರಿಗಳನ್ನು ಹೊಡೆಯೋ ಅವಶ್ಯಕತೆ ಇರಲ್ಲ. ಕಾಳುಮೆಣಸಿಗಿರ್ಬೋದು ಕಾಫಿಗಿರ್ಬೋದು, ಶಾರ್ಟ್ ಹೋಲ್ ಬರುತ್ತೆ ಅಂತೇಳಿ ನಾವೇನು ಮಾಡ್ತೀವಿ, ಕ್ಲೋರೋಫಾರಿಪಾ ಸ್ಪ್ರೇ ಮಾಡ್ತೀವಿ ಬೆರಿ ಬೋರೋರು ಶಾರ್ಟ್ ಹೋಲ್ ಬೋರೋರಿಗೆ. ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ಯಾವುದೇ ಥರದ ಆ ಥರ ಔಷಧಿಗಳನ್ನು ಪ್ರಯೋಗ ಮಾಡಬೇಡಿ. ಒಂದಷ್ಟು ಬಯೋ ಕಂಟ್ರೋಲು ಮತ್ತು ವಿಷ ಕ್ಯಾರಿ ಆಗದೇ ಇರೋ ಅಂಥ ಔಷಧಿಗಳಿದೆ, ಅದನ್ನು ಪ್ರಯೋಗ ಮಾಡಿ. ಮತ್ತು ನಾವು ಸಕಲೇಶ್ಪುರದಲ್ಲಿ ಗುಣಮಟ್ಟದ ಕಾಫಿ ಮತ್ತು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ಒಂದು ಕ್ಲಾಸು ನಡೆಸ್ತಾ ಇದ್ದೀವಿ ನಾನು ಮತ್ತು ಡಾಕ್ಟರ್ ವೇಣುಗೋಪಾಲ್ ಸರ್, ಅದನ್ನು ಕ್ಲಾಸ್ ತಗೋತೀವಿ. ಕೃಷಿ ಮಾಡುವಾಗ ಯಾವುದೇ ಗೊಂದಲಗಳು ಬೇಡ, ದಯವಿಟ್ಟು ದೃಢವಾಗಿ ಕಾಫಿನ ನಂಬೋದು, ಕಾಫಿ ಬಿಟ್ಟು ಬೇರೆದಕ್ಕೆ ಡೈವರ್ಟ್ ಆಗಬೇಡಿ ದಯವಿಟ್ಟು. ಒಂದಷ್ಟು ಅವಕಾಡೋ ಇರ್ಬೋದು, ಲೀಚಿ ಇರ್ಬೋದು, ಇನ್ಯಾವುದೋ ಡ್ರ್ಯಾಗನ್ ಫ್ರೂಟ್ ಇರೋದು, ಒಂದಷ್ಟು ನಿಮ್ಮ ಮನೆಗೆ ತಿನ್ನೋಕ್ಕಾಗೋಷ್ಟು ತಗೊಳ್ಳಿ, ಅಥವಾ ಸಣ್ಣ ಪ್ರಮಾಣದಲ್ಲಿ ತಗೊಳ್ಳಿ. ಯಾವುದೇ ಬಟರ್ ಫ್ರೂಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾರೋ ಒಂದು ಮರದಲ್ಲಿ ಇಷ್ಟು ಸಿಕ್ತು ಆಗಲ್ಲ, 40 ಎಕರೆಯಲ್ಲೂ ಬೆಳೆದು ನೋಡಿ, ಅಲ್ಲಿ ಅದಕ್ಕೆ ಫೈಟೋಪ್ತರ ಡಿಸೀಸ್ ಇದೆ, ರೂಟ್ ಡಿಸೀಸ್ ಇದೆ. ಹಾಗಾಗಿ ಕಾಫಿ ಅಷ್ಟು ನಮಗೆ ಬಲವಾಗಿ ನಂಬಿಕೆ ಬರೋ ಅಂಥ ಕ್ರಾಪ್ ನನ್ನ ಪ್ರಕಾರ ಇಲ್ಲಿವರೆಗೂ ಕಂಡಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಹಾಕೊಳ್ಳಿ, ಕಾಫಿನ ನಂಬಿ ಬದುಕೋಣ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ, ಥ್ಯಾಂಕ್ ಯು. ರೈತ ಬಾಂಧವರೇ, ಇದುವರೆಗೆ ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ HS ಧರ್ಮರಾಜ್ ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೇಸಾಯ ಕುರಿತು ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಅಂತಾರಾಷ್ಟ್ರೀಯ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 23,400 ರೂಪಾಯಿಗಳಿಂದ 24,100 ರೂಪಾಯಿಗಳು, ಅರೇಬಿಕಾ ಚೆರಿ 12,500 ರೂಪಾಯಿಂದ 13,800 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 20,200 ರೂಪಾಯಿಂದ 20,700 ರೂಪಾಯಿಗಳು ಹಾಗೂ ರೊಬೆಸ್ಟಾ ಚೆರಿ 11,800 ರೂಪಾಯಿಂದ 12,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸೇವಾ ಮಾಹಿತಿ. ಪಾಲೂರು ಗ್ರಾಮ ಕಾರಳನ ಮಂದನೆರವಂಡ ಎಂ ಬಬ್ಬು ಗಣಪತಿ ಅಯ್ಯಂಗ 95ನೇ ಬಯತ್ಲು ಇಂದು ಪುಲಕ ಮರಣಪಟ್ಟಿತು. ಒಕ್ಕ ಪಟ್ಟೆತಾರ ಮಂದನೆರವಂಡ ಬಬ್ಬು ಗಣಪತಿ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಪಾಲೂರು ಗ್ರಾಮತ್ರ ಅಯ್ಯಂಡ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪಿನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಮಡಿವಾಡ ಮಾಚಿದೇವ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿನ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆಯಡಿಲಿ 23 ವರ್ಗಗಳ ಅಸಂಘಟಿತ ಕಾರ್ಮಿಕರ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ನ ಕೊಟ್ಟು ಸಾಮಾಜಿಕ ಭದ್ರತಾ ಸೌಕರ್ಯ ಕೊಡುವ ಜನಜಾಗೃತಿ ಆಟೋ ಪ್ರಚಾರ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾರ್ಮಿಕಾಧಿಕಾರಿ ಕಾವೇರಿಯವು ಇಂದು ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ, ಸ್ಮಾರ್ಟ್ ಕಾರ್ಡ್ ಇರುವ ಕೆಲಸದವಕ್ಕೆ ಸುಮಾರು ಥರದ ಸೌಕರ್ಯಗಳನ್ನ ಕೊಟ್ಟವೆ, ಇದರ ಪ್ರಯೋಜನ ಎಲ್ಲವೂ ಪಡ್ಕೊಳಕೂತ ಹೇಳ್ದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವು ಇಂದು ಜಿಲ್ಲೆಗೆ ಬಂದಿದ್ದು ಮಾನ್ಯ ಮಂತ್ರಿಗ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಹಾಗಣಪತಿ, ಭಗಂಡೇಶ್ವರ, ಮಹಾವಿಷ್ಣು, ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡಿ ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೋಗಿ ವಿಶೇಷ ಪೂಜನೆ ಮಾಡಿದೋ. ಅಲ್ಲಿಂದ ಮಂತ್ರಿಗ ಅವ್ವ ಕಾವೇರಿ ಹುಟ್ಟಿದ ಜಾಗ ತಲಕಾವೇರಿಗೆ ಹೋಗಿ ವಿಶೇಷ ಪೂಜನೆ ಮಾಡಿದೋ. ಇದೇ ಹೊತ್ತಲ್ಲಿ ಶಾಸಕರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದು ಜಿಲ್ಲೆನ ಪ್ರವಾಸದ ಅನುಭವಗಳಿಗಾಗಿ ಮೂಲ ಪ್ರವಾಸೋದ್ಯಮ ಇಲಾಖೆನ ಅಧಿಕೃತ ವೆಬ್ಸೈಟ್ ಎಕ್ಸ್ಪ್ಲೋರ್ ಕೊಡಗು .com ಜಿಲ್ಲಾಧಿಕಾರಿಗ ಹಂಗೆ ಅಧ್ಯಕ್ಷರು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಕೊಡಗು ಜಿಲ್ಲೆನ ಮುಖಾಂತರ ಜಿಲ್ಲೆನ ಪ್ರವಾಸೋದ್ಯಮದ ಚರಿತ್ರೆಲೆ ಇದೇ ಸೂರ್ಣ ಸಲ ಜಿಲ್ಲೆನ ಸರಿಯಾದ ಮಾಹಿತಿ ಇರುವ ಅಧಿಕೃತ ವೆಬ್ಸೈಟ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವು ಇಂದು ಬಿಡುಗಡೆ ಮಾಡಿದ್ರು. ಕಾಡು ಪ್ರಾಣಿಗಳ ಮತ್ತು ಮೊನ್ಸರ ನಡುವಿನ ಸಂಘರ್ಷ ಕಾಡುಗಳ ಹತ್ತಿರ ಇರುವ ಊರುಗಳಲ್ಲಿ ಈಗ ಜಾಸ್ತಿ ನಡೀತಾ ಉಂಟು. ಆನೆಗಳ, ಚಿರತೆಗಳ ಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಆಟು. ಪ್ರಾಣಿಗ ಮೇವು ಮತ್ತು ನೀರಿಗಾಗಿ ಕಾಡಿಂದ ನಾಡಿಗೆ ಬರ್ತಾವಳು, ಹಾಗಾಗಿ ರೈಲ್ವೆ ಬ್ಯಾರಿಕೇಡ್ನ ಹಾಕ್ತಾವಳು. ಕಾಡು ಪ್ರಾಣಿಗಳ ಉಪದ್ರವ ತಡೆಯಕ್ಕೆ ಎಲ್ಲ ಥರದ ಕ್ರಮನ ತಗೊಳ್ತಾವಳತ್ತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವು ಇಂದು ಭಾಗಮಂಡಲದಲ್ಲಿ ಹೇಳ್ದು. ನಿವೇಶನ ಇಲ್ಲದವಕ್ಕೆ ಜಾಗನ ಕೊಟ್ಟವೆ. ಕಾವೇರಿ ಹೊಳೆನ ಮನಾರದ ಕುರಿತು ತಯಾರು ಮಾಡಿದ ಸಮಿತಿ ಇನ್ನೂ ಸರಿಯಾದ ವರದಿನ ಕೊಟ್ಟತ್ಲೆ. ವರದಿ ಬಂದ ಮೇಲೆ ಕ್ರಮ ತಗೊಂಡವೆ. 9 ವರ್ಷಗಳ ಕಳೆದ ಮೇಲೆ ಇದೀಗ ಮೇಲ್ಸೇತುವೆ ಉದ್ಘಾಟನೆ ಆಗ್ತಾ ಹುಟ್ಟು ತಾವು ಹೇಳ್ದು. ಕೊಡಗು ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಹಂಗೆ ಗೋಣಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ ಮತ್ತು ಶತಮಾನೋತ್ಸವ ಆಚರಣಾ ಸಮಿತಿ ಇವರ ಕೂಡು ಕೂಟಲಿ ಫೆಬ್ರವರಿ 2:00 PM ಗೋಣಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ಲಿ ಇಸ್ಕೂಲ್ನ ಶತಮಾನೋತ್ಸವ ಜಂಬರ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಅಮ್ಮತ್ತಿ ಕೊಡವ ಸಮಾಜದ ಕೂಡು ಕೂಟಲಿ ಕೊಡವ ಬಲಿಯನ ಮೈಸೂರಿನ ದಿನ ಫೆಬ್ರವರಿ ತಾರೀಕು 27ಕ್ಕೆ ಸುಮಾರು ಕೊಡವ ಸಾಂಸ್ಕೃತಿಕ ಪೈಪೋಟಿ ಕಾರ್ಯಕ್ರಮದ ಏರ್ಪಾಡಾಟು. ವಿರಾಜಪೇಟೆ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿ ಕ್ಲಿನಿಕ್ನ ಡಾಕ್ಟರ್ಗ ನಾಳೆ ಇರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕಳೆದ 3 ದಶಕಗಳ ಕಾಲ ಆಕಾಶವಾಣಿ ದೂರದರ್ಶನದಲ್ಲಿ ಸೇವೆ ಮಾಡಿದ ತಾಂತ್ರಿಕ ವಿಭಾಗದ ಉದ್ಯೋಗಿಗಳಾದ ರವಿ ಜೆ ಮತ್ತು ಪಾಲಾಕ್ಷ ಪಿಎಸ್ ಅವು ಸೇವೆಯಿಂದ ನಿವೃತ್ತರಾಗೋಳು. ಅವರನ್ನ ಇಂದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಡೆಯಿಂದ ಆತ್ಮೀಯಾಗಿ ಕಳಿಸಿಕೊಟ್ಟು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹೆಂಗೆ ಗೌಡ ಸಮಾಜ ಭಾಗಮಂಡಲ ಗೌಡ ಸಮಾಜ ಕರಿಕೆ ಗೌಡ ಸಮಾಜ ಚೇರಂಬಾಳೆ ಮತ್ತು ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟ ಈ ಎಲ್ಲವರ ಕೂಡುಕೂಟಲಿ ಫೆಬ್ರವರಿ ತಾರೀಕು 18ಕ್ಕೆ ಭಾಗಮಂಡಲಲ್ಲಿ ಅರೆಭಾಷೆ ಗಡಿನಾಡ ಜಂಬರ ಏರ್ಪಾಡಾಟು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಪಾನ್ ಬ್ರೋಕರ್ಗಳ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮತ್ತು ಪಾನ್ ಬ್ರೋಕರ್ಗ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿನ ಕಡ್ಡಾಯಾಗಿ ಪಾಲನೆ ಮಾಡೋಕ್ಕೂ ಆರ್ಬಿಐನ ಮಾರ್ಗಸೂಚಿನ ಪ್ರಕಾರ 2 ಲಕ್ಷ ರೂಪಾಯಿನವರೆಗೆ ಮಾತ್ರ ಸಾಲನ ಕೊಡಕ್ಕೆ ಆದರೆ ಸಾಲನ ಕೊಡಕ್ಕನ ಸಾಲ ತಗೊಳೋಕ್ಕೆ ಆ ಸಾಲನ ಕಟ್ಟುವ ತಾಕತ್ತು ಹುಟ್ಟಾತ ನೋಡಿ ಸಾಲನ ಕೊಡಕ್ಕು ಅದನ್ನು ಬಿಟ್ಟು ಕಿರುಕುಳ ಕೊಡೋದು ಸರಿಯಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನಿಗ ಕೊಡೋದು ಎಲ್ಲರ ಕರ್ತವ್ಯ ಆಗಿಟ್ಟು ಅದನ್ನು ಬಿಟ್ಟು ಕಿರುಕುಳ ಕೊಡೋದು ಕಂಡು ಬಂದರೆ ಕಾನೂನು ರೀತಿನ ಕ್ರಮ ತಗೊಂಡಾಯ್ತ ಅವು ಎಚ್ಚರಿಸಿಡೋ. 2023-24 ಸಾಲಿಗೆ ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಒಳ್ಳೆ ಸೇವೆ ಮಾಡಿದ ವ್ಯಕ್ತಿ ಹಾಗೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಇನಾಮನ ಕೊಡಿಕೆ ಅರ್ಜಿ ಕರೆದೊಳತ್ತ ಮಹಿಳಾ ಮತ್ತು ಮಕ್ಕಳ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಇದೀಗ ಬಂದ ಸೇವಾ ಮಾಹಿತಿ ಮೂಲತಃ ಬೆಂಗಳೂರು ಕಾರಳಾನ ಕೆಂಚಟ್ಟಿರ ಪೂಣಚ್ಚ ರಮೇಶ ಹಿಂಗ ಇಂದು ಮಂಜಣ ಮರಣಪಟ್ಟಿತು. 66 ವಯಸ್ಸ ಕೆಂಚಟ್ಟಿರ ಪೂಣಚ್ಚ ರಮೇಶ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ 11:30 ಸ್ವಗ್ರಾಮತುಳ್ಳ ಒಕ್ಕ ಕ್ಯಾಕೊಳತ್ತು ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್ ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ ಎಲ್ಲವೂ ಇದೊಂದರಲ್ಲೇ. ದುಬೇಟ್ ಇಸ್ ಓವರ್ ಪ್ರಸ್ತುತವಿದೆ. ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್ ಹೊಚ್ಚ ಹೊಸ ಶ್ಕೋಡಾ ಕೈಲಾಗ್ ಇದೇ ಜನವರಿ 27ರಿಂದ ಟೆಸ್ಟ್ ಡ್ರೈವ್ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ಗಾಗಿ ಪಾಲೇಶ್ ಶ್ಕೋಡಾ ಕುವೆಂಪು ನಗರಿಗೆ ಭೇಟಿ ಕೊಡಿ. TNC ಅಪ್ಲೈ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ರೀ, ನಮ್ ಗೃಹ ಪ್ರವೇಶಕ್ಕೆ ಬಂದ ಎಲ್ರೂ ನಮ್ಮ ಫರ್ನಿಚರ್ ಬಗ್ಗೆನೆ ಕೇಳ್ತಿದ್ರು. ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಹೌದು, ಸುನೀತಾ ಫರ್ನಿಚರ್ ನಿಂದ ತಗೊಂಡಿದ್ದು ಒಳ್ಳೇದೇ ಆಯ್ತು. ನಮಗೆ ಬೇಕಾದ ರೀತಿಯಲ್ಲೇ ಎಲ್ಲಾ ಫರ್ನಿಚರ್ ಗಳು ಸಿಗ್ತಲ್ವಾ. ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನೀತಾ ಫರ್ನಿಚರ್, ಉಳಿಯಿಲ್, ಇರಿಟ್ಟಿ, ತಾವಕ್ಕರ, ಕಣ್ಣೂರ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಡ್ಯಾಡ್, ಮದ್ವೆಗೆ ನನ್ನ ಒಪ್ಪಿಗೆ ಇದೆ, ಆದ್ರೂ ಒಂದು ಕಂಡೀಷನ್. ಹೇಳಮ್ಮ. ಚಿನ್ನಾಭರಣ ಮಾತ್ರ ವಿಲ್ಕೋದಿಂದಲೇ ತಗೊಳ್ಬೇಕು. ವಿಲ್ಕೋದಿಂದಲೇ ತಗೊಳ್ಳೋದು, ನಮ್ಗೆ ಬೇಕಾದ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಅಲ್ಲದೆ ಇವಾಗ ಹಬ್ಬಗಳ ಪ್ರಯುಕ್ತ ಪ್ರತಿ 1 ಗ್ರಾಮ್ಗೆ 300 ರೂಪಾಯಿ ಡಿಸ್ಕೌಂಟ್ ಕೂಡ ಇದೆ. ಆವಾಗ 10 ಗ್ರಾಮ್ ತಗೊಂಡ್ರೆ 3,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ? ಸೂಪರ್. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ್ ನಗರ. ಯಾಕೋ ಕೆಲ್ಸ ಸಾಕ್ತಾನೆ ಇಲ್ಲ ಕಣೆ, ಎಲ್ಲ ಕಾರ್ಮಿಕರಿಂದನೇ ಆಗ್ಬೇಕು. ದುಡ್ಡು ಖರ್ಚಾಗೋದಷ್ಟೇ ಕಾಣ್ತಾ ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡೋಣ, ಪುತ್ತೂರಿನ SRK ಲ್ಯಾಡರ್ಸ್ ನಲ್ಲಿ ವಿದ್ಯುತ್ ಆಘಾತ ತಪ್ಪಿಸುವ ಫೈಬರ್ ಏಣಿಗಳು, ಮನೆ ಬಳಕೆಯ ಕುದುರೆ ಏಣಿಗಳು, ಗೊಬ್ಬರ, ಇತರ ಸರಕು ಸಾಗಿಸುವ ವಿವಿಧ ಮಾದರಿಯ ಟ್ರೋಲಿಗಳು, ಅಡಿಕೆ ಕುಯ್ಯುವ ದೋಟಿಗಳು, ಸ್ಪ್ರೇಯರ್ಸ್, ಕಾಳು ಮೆಣಸು ಬಿಡಿಸುವ ಮಿಷಿನ್ ತರೋಣ. ಕೆಲ್ಸ ಬೇಗನೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಖರೀದಿಸಲು ಕರೆ ಮಾಡಿ 9353131313. ವಿವರಗಳಿಗೆ www.srkladders.com. ನಿಮ್ಮ ಮನೆ ಅಥವಾ ನಿಮ್ಮ ಜಮೀನಿನಲ್ಲಿ ನೀರಿನ ಸಮಸ್ಯೆ ಕಾಡ್ತಿದೆ? ನಿರಂತರ ನೀರಿನ ಸೌಲಭ್ಯಕ್ಕಾಗಿ ನಿರೀಕ್ಷಿಸುತ್ತಿದ್ದೀರಾ? ಹಾಗಿದ್ದರೆ ನಿಮ್ಮ ಆಯ್ಕೆ ಶ್ರೀ ಸಾಯಿ ಬೋರ್ವೆಲ್ಸ್ ಆಗಿರಲಿ. ಕೊಡಗು ಜಿಲ್ಲೆ ಅಥವಾ ಮೈಸೂರು ಜಿಲ್ಲೆಯ ಯಾವುದೇ ಭಾಗದಲ್ಲಿ ನಿಮ್ಮ ಮನೆ, ಸೈಟ್, ಎಸ್ಟೇಟ್ ಅಥವಾ ಜಮೀನಿನಲ್ಲಿ ಜಲಮೂಲವನ್ನು ಗುರುತಿಸಿ ಸ್ಪರ್ಧಾತ್ಮಕ ದರದಲ್ಲಿ 4.5 inches ಮತ್ತು 6.5 inches ಅಳತೆಯಲ್ಲಿ ಬೋರ್ವೆಲ್ ತೆಗೆದುಕೊಳ್ಳಲಾಗುವುದು. ಬೋರ್ವೆಲ್ ತೆಗೆಸಲು ಇದೀಗ ಸೂಕ್ತ ಸಮಯ. ಕೂಡಲೇ ಸಂಪರ್ಕಿಸಿ ಸಾಯಿ ಬೋರ್ವೆಲ್ಸ್. ಕಾಲ್ ಮಾಡಿ ಜಗದೀಶ್ 9663888549, ಪ್ರಶಾಂತ್ 9535532842. ಹಾಯ್ ಫ್ರೆಂಡ್ಸ್, ಈ ಬಾರಿಯ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಲಹರಿ. 2021 ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಕೊಡಗಿನ ಚೆಂಪು ಗ್ರಾಮದ ಯುವ ಬರಹಗಾರ ಅಕ್ಷಯ್ ಕಾಂತಬೈಲು ಅವರೊಂದಿಗಿನ ಮಾತುಕತೆ ಮೂಡಿ ಬರಲಿದೆ. ನಾವು ಅದರಲ್ಲಿ ಯಾರನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ. ನಾವು ಅದನ್ನು ಕೈಯಲ್ಲಿ ಒರೆಸ್ಕೊಂಡು ಒಂದು ರೀಲ್ಸ್ ಹೋದ್ರೆ ಮತ್ತೊಂದು ರೀಲ್ಸ್ ಹೀಗೆ ನೋಡ್ತಾ ಹೋಗ್ತೀವಿ. ಯಾವ್ದು ನಮ್ಗೆ ಹೆಚ್ಚು ಹೆಚ್ಚು ಅತಿ ಹೆಚ್ಚು ಸಂತೋಷವನ್ನು ಕೊಡುತ್ತೆ ಅಥವಾ ಏನೋ ಒಂದು ಕುತೂಹಲ ಹೆಚ್ಚುತ್ತೆ, ಹಾಗೆ ಕೊನೆಗೆ ನಾವು ಒಂದು ಏನು ನೆನಪಿದೆಯಾ, ನಾವು ನೋಡಿದ್ದೇನಾದ್ರೂ ನೆನಪಿದೆಯಾ, ಏನೂ ನೆನಪಿರುವುದಿಲ್ಲ ಮರು ದಿವಸ. ನಡೆಯು ಕನ್ನಡ, ನುಡಿಯು ಕನ್ನಡ, ಕನ್ನಡ ನಾಡಿನ ಸಿರಿ. ಸ್ನೇಹಿತರೆ, ಕಾರ್ಯಕ್ರಮ ಕೇಳ್ತಿರಲ್ಲ, ಒಂದು ಪ್ರಕೃತಿ ಹೇಗೆ ಸುಂದರವಾಗಿದೆ ಅಷ್ಟೇ ರೌದ್ರತೆಯನ್ನು ಅಡಗಿಸಿಟ್ಕೊಂಡಿದೆ. ತಪ್ಪದೆ ಟ್ಯೂನ್ ಮಾಡಿ ಇದೇ ಭಾನುವಾರ ಅಂದ್ರೆ ಫೆಬ್ರವರಿ 2 ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಲಹರಿ ಯುವವಾಣಿ. ಕಲರವ ಕನ್ನಡ ಗಗನವ ಚುಂಬಿಪ ಗಿರಿದನಿ ಕನ್ನಡ ಸಿರಿತನ ಮೆರೆಸಿದ ದೊರೆಗಳ ಕನ್ನಡ ಸಿರಿಗಂಧ ನಾಡಿನ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿರ ವಿವರ: ಭಾಗಮಂಡಲತ್ತಿಲ್ ಸುಮಾರು 30 crore ಕಣಕ್ಕಲ್ ಕಟ್ಟಿತ್ತುಳ್ಳ ಮೇಲ್ಸೇತುವೆನ ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿಚಿ. ಕೆಜೆ ಜಾರ್ಜ್ ಅಯ್ಯಂಗ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವಂಗಳಾಯ್ತಿಪ್ಪಕ ಇದಂಗೆ ಅನುಮೋದನೆ ಕಟ್ಟಿತ್ತಿಂಜತ್ತು. ಕಾಲೋದಿ ಮಳೆಗಾಲತ್ ಈ ಭಾಗದ ಜನಕ ಸಂಪರ್ಕ ವ್ಯವಸ್ಥೆಗೆ ತೊಂದರೆ ಆಯ್ಡಿಂಜತ್. ಇದಕ್ಕ ಮೇಲ್ಸೇತುವೆ ಆನಾನಗೊಂಡು ಭಾಗಮಂಡಲ ವ್ಯಾಪ್ತಿಯ ಜನಕ್ಕೆ ಪಿಂಜ ಬೋರೆ ಬೋರೆ ಗ್ರಾಮಸ್ಥಂಗಕ್ಕೆ ಪೆರ್ತ್ ಪ್ರಯೋಜನ ಆಯ್ತು. ಭಾಗಮಂಡಲ ಭಗಂಡೇಶ್ವರ ತಿರಿಕೆಯಲ್ಲಿ ಪೂಜೆ ಅನ್ನೋದು ಪೂರ ಉದ್ಯಾನವನತನ ಮುಖ್ಯಮಂತ್ರಿ ಬಿಡುಗಡೆ ಮಾಡಿಸಿ ಬೈಯಂಜಿ ಮಾಧ್ಯಮ ಕರಡ ಕೂಡ ತಕ್ಕಪುರಂದವು. 2014 ಈ ಸೇತುವೆಯ ಕಾಮಗಾರಿ ಶುರುವಾಯಿತು. ರಾಜ್ಯ ಸರ್ಕಾರ ತಂಜ ಕೊಡಗಲು ಇದೇ ಬಲ್ಯಮಟ್ಟದರ ಕಾಮಗಾರಿ ಆಯ್ತುಂಡು. ಅನ್ನನೆ ಸಿಪಿಂಜ ಡಿ ಭೂಮಿ ಮೀಸಲು ಅರಣ್ಯ ಎಂದು ಪರಿವರ್ತನೆ ಆಯ್ತುಳ್ಳ ವಿಷಯದ ಬಗ್ಗೆ ಸಮಿತಿ ರಚನೆ ಮಾಡುವಂಜಿ ಅದನ್ನು ವರದಿ ಪ್ರಕಾರ ಕ್ರಮ ಎಡ್ತವೆಂದು ಮುಖ್ಯಮಂತ್ರಿ ಎಣ್ಣಿಸಿ. ಇಡೀ ರಾಜ್ಯದಲ್ಲಿ ಮನುಷ್ಯಂಗ ಪಿಂಜ ಕಾಡು ಪ್ರಾಣಿಯಡ ನಡುಲು ಸಂಘರ್ಷ ದಿನಪೋ ನನಗೆ ಅದಿಯಾಯಿನುಂಡು. ಕಾಡು ಪ್ರಾಣಿಯಡ ಹಾವಳಿನ ತಡಪಕ್ಕೆ ಕ್ರಮ ಇಡ್ತವ ಅಂದು ಎಣ್ಣಿಚಿ. ಕಾವೇರಿ ಸ್ವಚ್ಛತೆಯ ಬಗ್ಗೆ ರಚನೆ ಮಾಡಿತ್ತುಳ್ಳ ಸಮಿತಿಕಾರ ಇನ್ನೂ ವರದಿ ತಂತ್ಲೆ ಇದಂಡ ಬಗ್ಗೆ ಬೈಯಂಜಿ ಮೆಹನತ್ ವಹಿಸುವ ಅಂದು ಎಣ್ಣಿಚಿ. ನಾಳೆ ನಡಪನ್ನತ ಕೇಂದ್ರ ಬಜೆಟ್ರ ಬಗ್ಗೆ ವಿವರ ಗೊತ್ತಿಲ್ಲ. ರಾಜ್ಯಕ್ಕೆ ನ್ಯಾಯ ರೀತಿಯಲ್ಲಿ ಕಟ್ಟಂಡೆ ತೆರಿಗೆರ ಪಾಲು ಇನ್ನೂ ಬಂದಿತ್ತಿಲ್ಲ ಎಂದು ಎಣ್ಣಿಚಿ. ಈ ನೇರತ್ತು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು NS ಬೋಸರಾಜು, ಜಿಲ್ಲೆಯ ಶಾಸಕಗಳನ್ನು ಅಜ್ಜಿಕುಟ್ಟಿರ ಪೊನ್ನಣ್ಣ, ಡಾಕ್ಟರ್ ಮಂತರಗೌಡ ಪಿಂಜ ಜನಪ್ರತಿನಿಧಿಯ ಕೂಡದನಕ್ಕೆ ಅಧಿಕಾರಿಯ ಇಂಚೆತ್. ಕೊಡವ ಮೇರ ಆದನೆಯಲ್ಲುಳ್ಳ ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಕೇಂದ್ರ ಪಿಂಜ ಬೆಂಗಳೂರು ಕೊಡವ ಸಮಾಜದ ಕೂಟದ ನೆಲೆ ಫೆಬ್ರವರಿ 2 ನಾರಚೆ ಬೆಂಗಳೂರು ಕೊಡವ ಸಮಾಜದರ ಕಾವೇರಿ ಸಭಾಬಾಡಿಲು ಕೊಡವ ಸಂಸ್ಕೃತಿಯ ಮೀದ ಮೋಪುಕೂಟ ನಡಪ. ಕೊಡವ ಪದ್ಧತಿ ಪಿಂಜ ಬದುಕು ಅಂದು ಇಂದು ಎನ್ನುವ ವಿಚಾರದ ಸರ್ಕಂಡ ಸೋಮಯ್ಯ ಅವು ವಿಚಾರ ಒಪ್ಪುಚಿಡುವ. ಅನ್ನನೆ ಕೊಡವಡಲ್ಲಿ ಚಾವು ಪದ್ಧತಿ ಎನ್ನುವ ವಿಚಾರದ ಬಗ್ಗೆ ಮೀನಂಡ ಲಲಿತಾ ಕಾಳಯ್ಯ ಹಿಂಗ ವಿಚಾರ ಒಪ್ಪುಚಿಡುವ. ಪ್ರವಾಸಿಯಕ್ಕೆ ಅನುಕೂಲ ಮಾಡಿಕೊಡಪ ಉದ್ದೇಶದ ಜಿಲ್ಲೆಯ ಸಮಗ್ರ ಮಾಹಿತಿ ಉಳ್ಳನತ ಅಧಿಕೃತ ವೆಬ್ಸೈಟನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವು ಇಂದು ಬಿಡುಗಡೆ ಮಾಡಿಸಿ. ಈ ವೆಬ್ಸೈಟಲ್ಲಿ ಕೊಡಗರ ಎಲ್ಲ ಪ್ರವಾಸಿ ಜಾಗತನ ಛಾಯೋಡೆ ವರ್ಣನೆ ಮಾಡಿತ್ತು. ವೆಬ್ಸೈಟಲ್ಲಿ ಅಧಿಕೃತ ಆಯ್ತು ನೋಂದಣಿ ಆಯ್ತುಳ್ಳ ಪ್ರಮಾಣೀಕೃತ ಹೋಮ್ಸ್ಟೇ, ರೆಸಾರ್ಟ್, ರೆಸ್ಟೋರೆಂಟ್ರ ಮಾಹಿತಿ ಪಂಡಕೂಟಕ್ಕೆ ಪ್ರವಾಸಿ ಮಾರ್ಗದರ್ಶಿಯ ವಿವರ, ಟ್ಯಾಕ್ಸಿ ನಿರ್ವಾಹಕಗಳ ವಿವರ ಇಪ್ಪ. ಪ್ರವಾಸೋದ್ಯಮ ಇಲಾಖೆಯಿಂದ ಗುರುತು ಮಾಡಿತ್ತುಳ್ಳ 768 ಪ್ರವಾಸಿ ಕೇಂದ್ರ ಹತ್ರ ಕೂಟಲ ಕೊಡಗು ಜಿಲ್ಲೆರ 23 ಪ್ರವಾಸಿ ಜಾಗತ್ರ ಮಾಹಿತಿ ಪಂದ್ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆರ ಉಪನಿರ್ದೇಶಕಂಗ ಅರಿಚಿಟ್ಟಿತ್ತು. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕಂಗಡ ಸಾಮಾಜಿಕ ಭದ್ರತಾ ಮಂಡಳಿಯರ ಅಂಬೇಡ್ಕರ್ ಕಾರ್ಮಿಕ